ತವ ಕಥಾಮೃತಂ ತಾಪ್ತ ಜೀವನಂ ಕವಿ ಬೇರೇಡಿತಂ ಕಲ್ಮಶಾಪಹಂ ಶ್ರವಣ ಮಂಗಲಂ ಶ್ರೀಮದಾತತಂ ಕೃಷ್ಣ ಭುವಿ ಗೃಣಂತಿ ತೇ ಭೂರಿದಾ ಜನಾ. ಶ್ರೀರಾಮಕೃಷ್ಣರು ಅವತಾರ ಪುರುಷನು ಅನ್ನುವ ಮಾತು ಭಕ್ತರಿಗೆ ಸಂಬಂಧಪಟ್ಟಂತಹದ್ದು. ಬಾಕಿ ಉಳಿದವರು ಅದನ್ನ ಸ್ವೀಕರಿಸದೇ ಹೋಗ್ಬಹುದು, ಆ ಮಾತನ್ನ ಸ್ವೀಕರಿಸದೇ ಇದ್ರೂ ಏನು ಚಿಂತೆ ಇಲ್ಲ. ಆದರೆ ಅವರು ಅದ್ಭುತವಾದ ಸಾಧನೆಯ ಮೂಲಕ ಯಾವ ಒಂದು ಆಧ್ಯಾತ್ಮಿಕ ಶಕ್ತಿಯನ್ನು ಸಂಗ್ರಹಿಸಿಕೊಂಡಿದ್ರು ಅಥವಾ ಶಕ್ತಿ ಸ್ವರೂಪರೇ ಆಗಿದ್ರು, ಆ ಶಕ್ತಿಯನ್ನು ಅವರು ತಮ್ಮ ಶಿಷ್ಯರಿಗೆ ಆಧ್ಯಾತ್ಮಿಕ ಮುಮುಕ್ಷುಗಳಿಗೆ ಧಾರೆ ಇರದ ರೀತಿ ಬಹಳ ಭೂತ. ಅವರು ತಮ್ಮ ಸ್ಪರ್ಶ ಮಾತ್ರದಿಂದ ಆಧ್ಯಾತ್ಮಿಕತೆಯನ್ನ ಕೊಡಬಲ್ಲವರಾಗಿದ್ದರು. ಆದರೆ ಅವರನ್ನ ನಮಸ್ಕಾರ ಮಾಡುವ ಮೂಲಕ ಪಾದ ಮುಟ್ಟಿದ ಮಾತ್ರಕ್ಕೆ, ಅವರ ಸ್ಪರ್ಶ ಮಾಡಿದ ಮಾತ್ರಕ್ಕೆ ನಮಸ್ಕಾರ ಮಾಡಿದವರಿಗೆ ಆಧ್ಯಾತ್ಮಿಕ ಶಕ್ತಿ ಹರಿದು ಬಂತು ಅಂತ ಹಾಗೆ ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಅವರು ಬಿಟ್ಟು ಕೊಟ್ಟರೆ ಮಾತ್ರ ಹೋಗಿದ್ರು, ಬಿಟ್ಟು ಕೊಡದೇ ಇದ್ರೆ ಕಾಲು ಮುಟ್ಟಿದ್ದೆಷ್ಟೋ ಅಷ್ಟೇ ಬಂತು. ಆದರೆ ತಮ್ಮ ಸ್ಪರ್ಶ ಮಾತ್ರದಿಂದ ಅವರು ಕೊಡಬಲ್ಲವರಾಗಿದ್ರು ಅಂತನ್ನೋದಕ್ಕೆ ನರೇಂದ್ರಾದಿಗಳಿಗೆ ತಮ್ಮ ಕಾಲನ್ನು ಮುಟ್ಟಿಸಿ ತಮ್ಮ ಕೈಯಿಂದ ಮುಟ್ಟಿ ನರೇಂದ್ರ ನಾಖಾರಾದಿಗಳ ಜಿಂಬೆ ನಾಲಿಗೆಯ ಮೇಲೆ ಬರೆಯುವುದರ ಮೂಲಕ ಆಧ್ಯಾತ್ಮಿಕ ಶಕ್ತಿಯನ್ನು ಕೊಟ್ಟು ಅವರೆಲ್ಲರನ್ನು ಕೂಡ ಅತ್ಯಂತ ಉನ್ನತವಾದ ಆಧ್ಯಾತ್ಮಿಕ ಅನುಭವವನ್ನು ಮಾಡಿಕೊಳ್ಳುವಂತೆ ಅನುಗ್ರಹಿಸುತ್ತಾರೆ. ಅಷ್ಟೇ ಅಲ್ಲ, ಅವರು ತಮ್ಮ ವೀಕ್ಷಣೆ ಮಾತ್ರದಿಂದ ಆಧ್ಯಾತ್ಮಿಕ ಶಕ್ತಿಯನ್ನ ಕೊಡಬಲ್ಲವರಾಗಿದ್ದರು. ವೀಕ್ಷಣೆ ಮೋಹ ಜಾಯ್ ಅಂತಲೇ ನಮ್ಮ ದೈನಂದಿನ ಪ್ರಾರ್ಥನೆಯಲ್ಲಿ ಖಂಡನ ಬಹುಬಂಧನದಲ್ಲಿ ಸೇರಿಕೊಂಡಿದೆ. ಕೇವಲ ನೋಟ ಮಾತ್ರದಿಂದಲೇನೆ ಅವರು ಆಧ್ಯಾತ್ಮಿಕತೆಯನ್ನ ಕೊಡಬಲ್ಲವರಾಗಿದ್ದರು. ಒಂದು ಮಾತ್ರಕ್ಕೆ ಅವರು ಯಾರ್ಯಾರನ್ನು ನೋಡಿದ್ರೋ ಅವರೆಲ್ಲರಿಗೂ ಆಧ್ಯಾತ್ಮಿಕತೆ ಹರಿಯಿತು ಅಂತ ಅರ್ಥ ಮಾಡ್ಕೊಳ್ಬೇಕಾಗಿಲ್ಲ, ಅವರು ಬಿಟ್ಕೊಡ್ಬೇಕು. ಹಾಗೇನೇನೆ ಅವರು ಕೇವಲ ಇಚ್ಛಾ ಮಾತ್ರದಿಂದಲೇನೆ ಆಧ್ಯಾತ್ಮಿಕ ಶಕ್ತಿಯನ್ನ ಹರಿಸಬಲ್ಲವರಾಗಿದ್ದರು. ಅದರೊಂದಿಗೆ ಇನ್ನೊಂದು ಕೂಡ, ತಮ್ಮ ವಾಣಿಯಿಂದ ಒಳ್ಳೆಯದಾಗಲಿ, ನಿನ್ನಲ್ಲಿ ಆಧ್ಯಾತ್ಮಿಕತೆ ಉನ್ನತಿ ಆಗಲಿ ಅಂತನ್ನುವ ವಾಕ್ಯವನ್ನು ಹೇಳುವುದರ ಮೂಲಕ ಆಧ್ಯಾತ್ಮಿಕ ಶಕ್ತಿಯನ್ನು ಜಾಗೃತಗೊಳಿಸಬಲ್ಲವರಾಗಿದ್ದರು. ಶ್ರೀರಾಮಕೃಷ್ಣ ವಚನ ವೇದ ಅಂತ ಹೇಳ್ತಕ್ಕಂಥದ್ದು ಈ ಕೊನೆಯ ವರ್ಗಕ್ಕೆ ಸೇರಿದಂತಹದ್ದು. ಇದು ಅವರ ನೇರ ವಾಣಿ. ಮಾಸ್ಟರ್ ಮಹಾಶಯ ಯಥಾವತ್ತಾಗಿ ದಾಖಲೆ ಮಾಡಿ ಇಟ್ಟಂತಹ ಶ್ರೀರಾಮಕೃಷ್ಣ ವಾಣಿ. ರಾಮಕೃಷ್ಣ ವಚನ ವೇದ ಇದನ್ನ ಓದುವುದರ ಮೂಲಕ, ಉಪನ್ಯಾಸದ ಮೂಲಕ, ಕೇಳುವುದರ ಮೂಲಕ ನಾವು ಶ್ರೀರಾಮಕೃಷ್ಣರ ಆಧ್ಯಾತ್ಮಿಕ ಶಕ್ತಿಯನ್ನೇ ಪಡೆದುಕೊಳ್ತಾ ಇದ್ದೇವೆ ಅಂತ ಭಾವಿಸುವುದರಲ್ಲಿ ಯಾವ ತಪ್ಪು ಇಲ್ಲ. ಕಾರಣ ಶ್ರೀರಾಮಕೃಷ್ಣರು ಅನಂತವಾದ ಕೃಪೆಯಿಂದಾಗಿ, ಅಪಾರವಾದ ಕೃಪೆಯಿಂದಾಗಿ ಆ January 1 ಅದನ್ನ ರಾಮಕೃಷ್ಣ ಭಕ್ತ ಮಹಾಮಂಡಳಿಯವರು ಏನು ಕಲ್ಪತರು ದಿನ ಅಂತ ಇವತ್ತು ಆಚರಿಸ್ತಾ ಇದ್ದಾರೋ ಆ ದಿನ ಅವರು ಯಾವುದೇ ಬಗೆಯ ಪಕ್ಷಪಾತವನ್ನು ಮಾಡದೆ, ವೇದ ಬುದ್ಧಿಯನ್ನು ತೋರಿಸದೆ, ಸಾಧಕರಿಗೂ ಸರಿಯೇ, ಸಾಂಸಾರಿಕರಿಗೂ ಸರಿಯೇ, ಸಾಧನೆ ಮಾಡಿದವರಿಗೂ ಸರಿಯೇ, ಸಾಧನೆ ಶುರು ಮಾಡಿದವರಿಗೂ ಸರಿಯೇ, ಎಲ್ಲರಿಗೂ ಸಮಾನವಾಗಿ ತಮ್ಮ ಆಧ್ಯಾತ್ಮಿಕ ಶಕ್ತಿಯನ್ನು ಪ್ರವಹಿಸುತ್ತಾರೆ. ಸಹಸ್ರಾರು ಜನ ಅವತ್ತು ಅವರ ಆನಂದ ಆಧ್ಯಾತ್ಮಿಕ ಆನಂದದ ಲಹರಿಗೆ ಒಳಗಾಗಿ ಕೆಲವರು ಹತ್ತರು, ಕೆಲವರು ನಕ್ಕರು, ಕೆಲವರು ನರ್ತನ ಮಾಡಿದರು, ಕೆಲವರು ಧ್ಯಾನ ಮುಗಿದರಾದರು. ಅದೇ ಶ್ರೀರಾಮಕೃಷ್ಣರು ತಾವು ಸುಖಾಸನದಲ್ಲಿ ಕುಳಿತು ಆ ನರೆಯಿಂದ ಉಪಾಯವಾಗಿ ಯಾವನೋ ಒಬ್ಬ ಫೋಟೋಗ್ರಾಫರ್ನ ಕರೆಸಿ ಚಿತ್ರ ತೆಗೆದುದನ್ನ ಅವರಿಗೆ ತೋರಿಸಿದಾಗ ಅವರು ಆ ಚಿತ್ರವನ್ನ ಶಾರದಾ ದೇವಿಯವರಿಗೆ ತೋರಿಸಿ ಅದಕ್ಕೆ ತಾವೇ ಪೂಜೆ ಮಾಡಿ ಶಾರದಾ ದೇವಿಯವರಿಗೆ ಹೇಳ್ತಾರೆ, ಮುಂದೆ ಇದು ಮನೆ ಮನೆಗಳಲ್ಲಿ ಪೂಜೆಯನ್ನು ಸ್ವೀಕರಿಸುತ್ತದೆ. ಶ್ರೀರಾಮಕೃಷ್ಣರು ಆ ಛಾಯಾಚಿತ್ರದ ಮೂಲಕ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಇದ್ದು ಅವರವರಿಗೆ ಬೇಕಾದಂತಹ ಮಾರ್ಗದರ್ಶನವನ್ನು ನೀಡ್ತಾ ಇದ್ದಾರೆ. ಅವರಾಗೆ ಕೃಪೆ ಮಾಡಿ ಮುಂದೆ ತಾವು ಶರೀರದಲ್ಲಿ ಇಲ್ಲದೆ ಹೋದರೂ ಕೂಡ ಮುಂದೆ ಬರತಕ್ಕಂತಹ ಮೋಕ್ಷಗಳಿಗೆ, ಸಾಧಕರಿಗೆ, ಬಳಿಗೆ ಬಂದಂತಹ ಶರಣಾಗತರಿಗೆ ತಮ್ಮಿಂದ ಪ್ರಯೋಜನವಾಗಬೇಕು ಅಂತಿರ್ತಕ್ಕಂತಹ ಅಹೈತುಕ ಕೃಪೆಯಿಂದಾಗಿ ಆ ಛಾಯಾಚಿತ್ರದ ಮೂಲಕ ತಮ್ಮ ಕೃಪೆಯನ್ನು ಹರಿಸ್ತಾ ಇದ್ದಾರೆ. ಇವತ್ತು ಶ್ರೀಮಾತೆ ಶಾರದಾದೇವಿಯವರು ಹೇಳಿದರು, ಛಾಯಾ ಕಾಯಾ ಶಮಾನ್, ವ್ಯಕ್ತಿಯ ಕಾಯವೂ ಅದರಿಂದ ಹೊರಹೊಮ್ಮಿದ ಛಾಯೆಯೂ ಎರಡು ಒಂದೇ. ಛಾಯೆಯನ್ನು ಪೂಜಿಸಿದರೆ ಕಾಯವನ್ನೇ ಪೂಜಿಸಿದಂತೆ, ತನ್ನ ಮೂಲಕ ಅವರನ್ನೇ ಪೂಜಿಸಿದಂತೆ ಅಂತನ್ನುವ ಸತ್ಯಾಂಶವನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಪರಮ ಸತ್ಯ ಸ್ವರೂಪಿಕಾದಂತಹ ಅವರು ಆಡುವಂತಹ ಪ್ರತಿಯೊಂದು ಮಾತು ಸತ್ಯ. ಹಾಗೆ ಶ್ರೀರಾಮಕೃಷ್ಣರು ತಮ್ಮ ಛಾಯೆಯ ಮೂಲಕ ಪ್ರತಿಯೊಬ್ಬರ ಕಡೆಗೂ ಅನುಗ್ರಹವನ್ನು ಹರಿಸ್ತಾ ಇದ್ದರೆ, ಈತ ಕಡೆ ವಾಣಿಯ ಮೂಲಕ ತಮ್ಮ ಅನುಗ್ರಹವನ್ನು ಹರಿಸ್ತಾ ಇದ್ದಾರೆ. ಅದರಿಂದಲೇ ರಾಮಕೃಷ್ಣ ಮಠಗಳಲ್ಲಿ ಪ್ರತಿಯೊಬ್ಬ ಸನ್ಯಾಸಿ ಮತ್ತು ಬ್ರಹ್ಮಚಾರಿಗಳು ಕೂಡ ಪ್ರತಿದಿನ ತಪ್ಪದೆ ಈ ವಚನ ವೇದವನ್ನು ಒಂದು ಇಂಗ್ಲಿಷ್ನಲ್ಲಿ, ಇಲ್ಲಿದ್ರೆ ಬಂಗಾಳಿಯಲ್ಲಿ, ಇಲ್ಲಿದ್ರೆ ಕನ್ನಡದಲ್ಲಿ, ಯಾವ್ಯಾವ ಭಾಷೆಗೆ ಅದು ತರ್ಜುಮೆಯಾಗಿ ಬಂದಿದೆಯೋ ಆಯಾಯ ಭಾಷೆಯಲ್ಲಿ, ಅವರಿಗೆ ಅನುಕೂಲವಾದಂತಹ ಭಾಷೆಯಲ್ಲಿ ಓದಿಕೊಂಡು ಆಮೇಲೆ ನಿದ್ರೆ ಮಾಡಬೇಕು. ಪ್ರತಿದಿನ ಅದನ್ನು ಓದಲೇಬೇಕು. ಯಾಕೆಂದ್ರೆ ರಾಮಕೃಷ್ಣ ವಾಣಿಯನ್ನು ಅಷ್ಟರ ಮೂಲಕ ಕೇಳೋದ್ರ ಮೂಲಕ, ಅಷ್ಟರೇ ಈ ರೀತಿಯಲ್ಲಿ ಕೇಳೋದ್ರ ಮೂಲಕ ಅವರ ಆಧ್ಯಾತ್ಮಿಕ ಶಕ್ತಿ ತರಂಗವನ್ನು ಒಂದಿಷ್ಟು ಒಳಗಡೆ ಸಂಗ್ರಹಿಸಿಕೊಂಡು ಪ್ರತಿದಿನ ಅದೇ ರೀತಿಯಲ್ಲಿ ಸಂಗ್ರಹಿಸಿಕೊಂಡು ಬರಬೇಕು ಅಂತ ಹೇಳ್ತಕ್ಕಂಥ ಉದ್ದೇಶದಿಂದ ಆ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಆಧ್ಯಾತ್ಮಿಕ ಸಾಧನೆಗಳಲ್ಲಿ ಹಲವಾರು ಇರ್ತದೆ, ಜಪ ಇರ್ತದೆ, ಪಾರಾಯಣ ಇರ್ತದೆ, ಪೂಜೆ ಇರ್ತದೆ, ನಮಸ್ಕಾರ ಇರ್ತದೆ, ಶರಣಾಗತಿ ಇರ್ತದೆ, ಎಲ್ಲ ಇರ್ತದೆ. ಅದರೊಂದಿಗೆ ಈ ಇದರ ಅಧ್ಯಯನವೂ ಕೂಡ ಹೀಗೆ ಶ್ರೀರಾಮಕೃಷ್ಣರ ವಾಣಿಯ ತಿಳಿಸತಕ್ಕಂಥದ್ದು ಸತ್ಯ ಸ್ವರೂಪವಾದಂತಹ ವಾಣಿಯ ತಿಳಿಸತಕ್ಕಂಥದ್ದು ಈ ವಚನ ವೇದದ ಮೂಲಕ ಹರಿದುಕೊಂಡು ಬರ್ತಾ ಇದೆ. ಕಳೆದ ಶನಿವಾರ ಏನೇ ಹೇಳ್ತಾ ಇದ್ರು, ಪಾಂಡಿತ್ಯದಲ್ಲಿ ತಾನೇ ಏನಿದೆ, ವ್ಯಾಕುಲತೆಯಿಂದ ಭಗವಂತನನ್ನು ಕರೆದರೆ ಆತನ ದರ್ಶನ ಪಡೆಯಬಹುದು, ಅನೇಕ ವಿಷಯಗಳಿಂದ ತಿಳಿದುಕೊಳ್ಳುವುದರ ಅವಶ್ಯಕತೆ ಇಲ್ಲ, ಹಲವಾರು ವಿಚಾರಗಳನ್ನು ತಿಳಿದುಕೊಳ್ಳಬೇಕಾದ ಅವಶ್ಯಕತೆ ಇಲ್ಲ, ಅದು ತುಂಬನೇ ತಬ್ಬಿಬ್ಬರನ್ನಾಗಿ ಮಾಡಿಬಿಡುತ್ತದೆ. ಶ್ರೀಮಾತ ಶಾರದಾದೇವಿಯವರು ಅದೇ ಮಾತ್ರ ಹೇಳಿದ್ರು. ಹಲವಾರು ಪುಸ್ತಕಗಳನ್ನು ಓದಿದ್ರೆ ಸುಮ್ಮನೆ ತರ ಕೆಲಸಿಕೊಳ್ಳುವಂತಹ ಸಂದರ್ಭ. ಅದನ್ನೇ ಶಂಕರಾಚಾರ್ಯರು ಕೂಡ ಹೇಳಿದ್ರು, ಶಬ್ದಜಾಲಂ ಮಹಾರಣ್ಯಂ ಅಂತ. ಹಲವಾರು ಪುಸ್ತಕಗಳಲ್ಲಿ ಶಬ್ದಜಾಲಗಳು ಸೇರ್ಕೊಂಡು ಅದರೊಳಗೆ ಮನುಷ್ಯ ಪ್ರವೇಶ ಮಾಡಿದ ಅಂತ ಹೇಳಿದ್ರೆ ಮೊದಲೇ ಭ್ರಮೆಗೂ ಒಳಗಾದಂತಹ ಮನುಷ್ಯ ಇನ್ನಷ್ಟು ಭ್ರಮೆಗೆ ಒಳಗಾಗಿ ಏನು ಎತ್ತ ಎಲ್ಲಿ ಎಂದಿರತಕ್ಕಂತಹ ಅರಿಯದೆ ತಬ್ಬಿಬ್ಬಾಗಿ ಅಶಾಂತಿಗೆ ಗುರಿಯಾಗುತ್ತಾನೆ. ನಾರದ ಮಹರ್ಷಿಗಳು ನಾಲ್ಕು ವೇದ, ಆರು ಶಾಸ್ತ್ರ, 18 ಪುರಾಣ ಇತ್ಯಾದಿ ಏನೇನು ಶಾಸ್ತ್ರದ ಪ್ರಕಾರಗಳಿದೆಯೋ ಅವುಗಳನ್ನೆಲ್ಲ ಓದಿ ಓದಿ ಓದಿ ಕಣ್ಣ ಮೂಲಕ ಮಹತ್ತರಾದದ್ದೇನೋ ಸಂಪಾದಿಸಿಕೊಡ್ತೇವೆ ಅಂತ ಹೋಗಿ ಕೊನೆಗೂ ಕೂಡ ಅಷ್ಟನ್ನು ತಲೆಯೊಳಗೆ ಸೇರಿಸಿಕೊಂಡೂ ಕೂಡ ಅಶಾಂತಿಗೆ ಗುರಿಯಾಗಿ, ಎಂತಹ ಅಶಾಂತಿ, ಯಾವುದರಿಂದಲೂ ಕೂಡ ಶಾಂತಿ ಬರದೇ ಇರತಕ್ಕಂತಹ ಅಶಾಂತಿಗೆ ಗುರಿಯಾಗಿ ಸನಕ ಸನಂದನ ಸನತ್ ಕುಮಾರಾದಿಗಳ ಬಳಿಗೆ ಓಡ್ತಾರೆ. ಅಲ್ಲಿ ಹೋಗಿ ಹೇಳ್ತಾರೆ, ನಾನು ಇಷ್ಟೆಲ್ಲ ಓದಿದ್ದೇನೆ ಆದರೂ ಕೂಡ ನನಗೆ ಶಾಂತಿ ಇಲ್ಲ. ಯಾವ ಸಚಿದಾನಂದನಾದ ಪರಮಾತ್ಮನ ಕುರಿತಾಗಿ ವರ್ಣಿಸಿದೆಯೋ ಈ ವೇದ, ಅದನ್ನು ಓದಿದ್ರೂ ಕೂಡ ಶಾಂತಿ ಮಾತ್ರ ನನಗೆ ದೊರಕಲಿಲ್ಲ ಅಂತ ಮಾತ್ರ ಹೇಳಿದಾಗ ತನಕ ಸನದಾದಿಗಳು ಏನಂತಾರೆ, ಅಲ್ಪದರಲ್ಲಿ ಶಾಂತಿ ಇಲ್ಲ, ಭೌಮದಲ್ಲಿ ಮಾತ್ರ ಶಾಂತಿ. ಭೌಮ ಅಂತ ಹೇಳಿದ್ರೆ ಪರಬ್ರಹ್ಮ ಮಾತ್ರವೇ. ದೊಡ್ಡದಾದ್ರಲ್ಲಿ ಮಾತ್ರವೇ ಶಾಂತಿ, ದೊಡ್ಡದಾದದನ್ನು ಪಡೆದರೆ ಮಾತ್ರ ಶಾಂತಿ, ಚಿಕ್ಕದಾದದನ್ನು ಪಡೆದರೆ ಶಾಂತಿ ಇರೋದಿಲ್ಲ ಅಂತ. ಈ ಜಗತ್ತಿನಲ್ಲಿ ನೀವು ಏನೇನು ಪಡಿತೀರೋ ಅದೆಲ್ಲ ಚಿಕ್ಕದು ಅಂತ ಹೇಳಲಾಗಿದೆ ಆ ಮಾತಿನ ಮೂಲಕ. ನಾವು ದುಡ್ಡಿದ್ದವನೇ ದೊಡ್ಡಪ್ಪ ಅಂತ ಹೇಳ್ತೀವಿ, ದುಡ್ಡೇ ದೊಡ್ಡದು ಅಂತ ಹೇಳ್ತೀವಿ. ಇನ್ನೂ ಜಗತ್ತಲ್ಲಿ ದೊಡ್ಡ ದೊಡ್ಡದು ಬೇಕಾದಷ್ಟು ಎಲ್ಲ ಇವೆ ನಮ್ಮ ದೃಷ್ಟಿಯಲ್ಲಿ. ಆದರೆ ನಾವು ವಿವೇಕದಿಂದ ಆಲೋಚನೆ ಮಾಡಬೇಕು, ಈ ಜಗತ್ತೇ ಚಿಕ್ಕದು ಆಗಿರುವ ಇದರಲ್ಲಿ ಇನ್ನೂ ದೊಡ್ಡ ವಸ್ತು ಏನು ಸಿಕ್ಕೋದಕ್ಕೆ ಸಾಧ್ಯ ಇದೆ? ಗ್ರಹ ಉಪಗ್ರಹ ನಕ್ಷತ್ರಗಳಿಗೆ ಹೋಲಿಸ್ತು ಅಂತ ಹೇಳಿದ್ರೆ ಈ ಜಗತ್ತೇ ಅಂತಿರ್ತಕ್ಕಂಥ ಜಗತ್ತು ಬಹಳ ಚಿಕ್ಕದು ಆಗಿರುವಾಗ ಇದರೊಳಗೆ ಬಹುದೊಡ್ಡ ವಸ್ತು ಅಂತಿರ್ತಕ್ಕಂಥದ್ದನ್ನು ಏನು ಪಡೆಯೋದಕ್ಕೆ ಸಾಧ್ಯ ಇದೆ? ನಾವು ಹೋಗಿ ಭರ್ಜನೆಯಾಗಿ ತಿನ್ನೋಣ, ತಿನ್ನು ಸುಖ ಪಡೋಣ ಅಂತ ಇರೋ ಚಿಕ್ಕ ಬಾಯಿ. ಒಳ್ಳೊಳ್ಳೆ ಬಟ್ಟೆ ಬಂದಿದ್ದೆ ತುಂಬಾ ಹೊತ್ಕೊಳ್ಳೋಣ ಅಂತ ಹೇಳಿದ್ರೆ ಸಣ್ಣ ಶರೀರ, ಒಂದು ಆನೆಯಂತ ಶರೀರ ಇದ್ದಿದ್ರೆ ದೊಡ್ಡ ಬಟ್ಟೆ ಹೊತ್ಕೊಂಡು ಏನು ಸುಖವನ್ನು ಅನುಭವಿಸಲು ಸಾಧ್ಯ ಇದೆ? ದೊಡ್ಡದಾದಂತಹ ಸುಖ ಏನು ಅನುಭವಿಸಲು ಸಾಧ್ಯ ಇದೆ? ನಮ್ಮ ಇಂತಹ ಅಲ್ಪವಾದಂತಹ ವಸ್ತುವಿನಲ್ಲಿ ಪರಮಶಾಂತಿ ಅಂತ ಹೇಳ್ತಕ್ಕಂಥ ಅದನ್ನು ಪಡೆಯೋದಕ್ಕೆ ಏನ್ ದಾರಿ ಇದೆ? ಅದನ್ನು ಹೇಳ್ತಾರೆ, ಅಲ್ಪದಲ್ಲಿ ಆನಂದ ಇಲ್ಲ, ಮಹತ್ತಾದಲ್ಲಿ ಮಾತ್ರವೇ ಆನಂದ, ಆ ಮಹತ್ತಾದದ್ದೇ ಆತ್ಮ. ಹೀಗೆ ಎಷ್ಟು ಶಾಸ್ತ್ರಗಳನ್ನು ಓದಿದರೂ ಕೂಡ, ಎಷ್ಟು ಶಬ್ದಗಳನ್ನು ತಿಳಿದುಕೊಂಡಿದ್ರೂ ಕೂಡ ಶಾಂತಿಗೆ ದಾರಿ ಇಲ್ಲ. ಅದಕ್ಕೋಸ್ಕರ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ, ಅನೇಕ ವಿಷಯಗಳನ್ನು ತಿಳ್ಕೊಳ್ಳೋದರ ಅವಶ್ಯಕತೆ ಏನಿಲ್ಲ, ಒಂದು ವಿಷಯ ತಿಳ್ಕೊಂಡ್ರೆ ಸಾಕು, ಪರಮಾತ್ಮನ ನಾಮ, ನಾಮ ಜಪ. ಆದರೆ ಶ್ರೀರಾಮಕೃಷ್ಣ ಈ ಮಾತ್ರ ಹೇಳ್ತಾ ಮುಂದೆ ಏನ್ ಹೇಳಿದ್ರು, ಆಚಾರ್ಯ ಪುರುಷ, ಯಾರು ಇತರರಿಗೆ ಬೋಧನೆಯನ್ನು ಮಾಡಬೇಕಾಗಿದೆಯೋ ಅಂತಹ ಆಚಾರ್ಯ ಪುರುಷ ಮಾತ್ರ ಅನೇಕ ವಿಷಯಗಳನ್ನು ತಿಳಿದುಕೊಳ್ಬೇಕಾಗ್ತದೆ. ಪರದನ್ನು ಒದಿಸಬೇಕಾದ್ರೆ ಕತ್ತಿ ಗುರಾಣಿ ಬೇಕು, ತನ್ನನ್ನು ತಾನೇ ಕೊಂದುಕೊಳ್ಬೇಕಾದ್ರೆ ಒಂದು ಸೂಜಿ ಅಥವಾ ಉಗುರುಗತ್ತಿಯ ಸಾಕು ಇತ್ಯಾದಿ ಅಂತನ್ನುವ ಮಾತನ್ನು ನಾನು ಕಳೆದ ಶನಿವಾರ ವಿವರಿಸಿದ್ದೆ. ಈಗ ಮುಂದಕ್ಕೆ ಹೋಗೋಣ. ನಾನು ಶ್ರೀರಾಮಕೃಷ್ಣ ಹೇಳ್ತಾರೆ, ನಾನು ಎಂಬುದು ಏನು ಏನು ಎಂದು ಹುಡುಕುತ್ತಾ ಹುಡುಕುತ್ತಾ ಹೋದ್ರೆ ಕೊನೆಗೆ ಭಗವಂತನೇ ದೊರೆತು ಬಿಡುತ್ತಾನೆ. ಈ ನಾನು ಎಂಬುದು ಮಾಂಸವೇ, ಮೂಳೆಯೇ, ರಕ್ತವೇ, ಮಜ್ಜವೇ ಅಥವಾ ಮನಸ್ಸೇ, ಬುದ್ಧಿಯೇ? ಹಾಗೆಯೇ ವಿಚಾರ ಮಾಡ್ತಾ ಮಾಡ್ತಾ ಮುಂದುವರಿದ್ರೆ ಕೊನೆಗೆ ಗೊತ್ತಾಗ್ತದೆ, ನಾನು ಎಂಬುದು ಇದೊಂದು ಅಲ್ಲ ಅಂತ. ಇದೇ ನೇತಿ ನೇತಿ ಮಾರ್ಗ. ನೇತಿ ನೇತಿ ಅಂದ್ರೆ ನ ಇತಿ ನ ಇತಿ ಅಂತ, ಇತಿ ಅಂದ್ರೆ ಇದು, ನ ಅಂದ್ರೆ ಅಲ್ಲ, ಇದಲ್ಲ ಇದಲ್ಲ ಇದಲ್ಲ ಅಂತ. ಈ ಶರೀರ ನಾನು ಅಂತ ಆಲೋಚನೆ ಮಾಡಿದ್ರೆ ನಮಗೆ ಬೇಗ ಉತ್ತರ ಸಿಗುತ್ತೆ, ಹೌದು ಈ ನಾಲ್ಗೆ ನಾನು ಬಹಳ ಬೇಗ ಉತ್ತರ ಸಿಗುತ್ತೆ ಹೌದು ಅಂತ ಬೇಗ ಹಾಕ್ತೀವಿ ಏನ್ ಬೇಕಾದ್ರೂ. ನಮ್ಮ ಮನಸ್ಸು ಅಂತ ಹೇಳ್ತಕ್ಕಂಥದ್ದು ಈ ಶರೀರದಲ್ಲಿ ಜನ್ಮಾಂತರಗಳಿಂದ ಸಂಲಗ್ನಗೊಂಡು ಬಂದಿದೆ, ಅದೇ ಮಾಯೆ ಅಂತ ಹೇಳಿದ್ರೆ ನಮಗೆ ಗೊತ್ತಾಗದಂತೆ ಅದರೊಳಗೆ ಸೇರ್ಕೊಂಡು ಬಿಟ್ಟಿರ್ತೇವೆ. ಶರೀರ ನಾವಲ್ಲ ಅಂತ ಹೇಳ್ತಕ್ಕಂತಹ ಮಾತನ್ನ ಹೇಳಬಲ್ಲವರು ಹೆಚ್ಚು ಜನ ಇದ್ದೀರಿ. ಈ ಶರೀರವನ್ನು ಕಳೆದು ಚೂರು ಚೂರು ಮಾಡಿದ್ರು ನಾನಲ್ಲ ಅಂದೆ. ನಲ್ಲ ಅಂತ ಹೇಳಿಬಿಟ್ಟೆ. ಜನಕ ಮಹಾರಾಜ ಆ ರೀತಿ ಹೇಳಲು ಸಾಧ್ಯ ಇದ್ದಿತ್ತು. ಯಾಜ್ಞವಲ್ಕಿಯ ಮಹರ್ಷಿಗಳು ತಮ್ಮ ಶಿಷ್ಯರಿಗೆಲ್ಲ ಪಾಠವನ್ನು ಹೇಳ್ತಾರೆ, ಆತ್ಮವಿಚಾರವಾಗಿ ತರ್ಕ ಮಾಡ್ತಾರೆ. ಆ ಒಂದು ತರಗತಿಯಲ್ಲಿ ಜನಕ ಮಹಾರಾಜರು ಕೂಡ ಕೊಡ್ತಿರ್ತಾರೆ. ಈ ಮಹರ್ಷಿಗೆ ಜನಕನನ್ನು ಕಂಡ್ರೆ ವಿಶೇಷವಾದ ಪ್ರೀತಿ. ಇತರ ಶಿಷ್ಯರು ಇದನ್ನು ಗಮನಿಸ್ತಾರೆ. ನಮ್ಮ ಗುರುಗಳಿಗೆ ಯಾಕೋ ರಾಜನನ್ನು ಕಂಡ್ರೆ ಜಾಸ್ತಿ ಪ್ರೀತಿ, ಯಾಕೆ ಹೀಗೆ ಅಂತ ಆಲೋಚನೆ ಹೊತ್ಕೊಳ್ಳುತ್ತೆ. ಒಂದು ದಿನ ಕೇಳಿ ಬಿಡ್ತಾರೆ, ಏನು ಗುರುಗಳೇ ನಿಮ್ಗೆ ಅವ್ರ ಮೇಲೆ ಯಾತಕ್ಕೆ ಅಷ್ಟೊಂದು ಆಸಕ್ತಿ? ಶಿಷ್ಯರ ಮನಸ್ಸಲ್ಲಿ ಏನು ಅಂತಂದ್ರೆ ಅವನು ಶ್ರೀಮಂತ ರಾಜ, ಆದ್ರಿಂದ ನಮ್ಮ ಗುರುಗಳು ಜಾಸ್ತಿ ಗಮನ ಕೊಡ್ತಾ ಇದ್ದಾರೆ ಅಂತ. ಗುರುಗಳು ಹಾಗೇನು ಉತ್ತರ ಕೊಟ್ಟಿರೋದಿಲ್ಲ. ಹಾಗೆ ಕೆಲ ದಿನ ಕಳೀತಿದೆ. ಒಂದು ದಿನ ಈ ಮುನಿಗಳು ಅಂತ ನೋಡಿದಾರಲ್ಲ ಶಿಷ್ಯರು, ಅವರಲ್ಲಿ ಯಾರೋ ಒಬ್ಬರ ಕುಟೀರಕ್ಕೆ ಬೆಂಕಿ ಬಿತ್ತು. ವರ್ತಮಾನ ಬಂತು, ನೋಡಿ ಇಂಥವ್ರ ಕುಟೀರಕ್ಕೆ ಬೆಂಕಿ ಬಿದ್ದಿದೆ. ತಕ್ಷಣ ಆ ಮುನಿ ಹಾಗೂ ಬಾಕಿ ಉಳಿದ ಮುನಿಗಳು ಕೂಡ ಓಡಿದ್ರು. ತಮ್ಮ ಕುಟೀರಕ್ಕೆ ಅಲ್ಲಿ ಬೆಂಕಿ ಹತ್ಕೊಂಡ್ಬಿಟ್ರೆ ಆ ಬೆಂಕಿ ಹರಡಿ ಅಂತ ಓಡಿದ್ರು. ಆ ಕುಟೀರದಲ್ಲಾದ್ರೂ ಏನಿದೆ? ಕಾವಿಶಾಟೆ ಅಥವಾ ಕೌಪಿನಾರಿ, ಕಮಂಡಲು, ದಂಡ ಕಮಂಡಲು ಇತ್ಯಾದಿ ಏನಿದ್ದು ಅವರಲ್ಲಿ ದಾರುಡೆ. ಅದನ್ನು ರಕ್ಷಣೆ ಮಾಡಿಕೊಳ್ಳೋದಕ್ಕೇನೆ ಬಹಳ ಆಸಕ್ತಿಯಿಂದ ಓಡಿದ್ರು. ಗುರುಗಳು ಸುಮ್ಮನಿದ್ರು, ಬೆಂಕಿಯನ್ನು ಹಾರಿಸಿಕೊಂಡು ವಾಪಸ್ ಬಂದರು. ಆ ಕಥೆ ಅಲ್ಲಿಗೆ ಮುಗಿಯಿತು. ಇನ್ನೊಂದು ಸಲ ರಾಜಧಾನಿಯಿಂದ ವರ್ತಮಾನ ಬಂತು, ಮಹಾರಾಜ ನಿನ್ನ ಅರಮನೆಗೆ ಬೆಂಕಿ ಬಿದ್ದಿದೆ. ಜನಕ ಮಹಾರಾಜ ಯಾಜ್ಞವಲ್ಕ್ಯ ಮಹರ್ಷಿಗಳ ಪಕ್ಕದಲ್ಲಿ ಕುಳಿತಿದ್ದಾರೆ ಮಾತು ಕೇಳ್ತಾ. ಮಹಾರಾಜ ಸುಮ್ಮನಿದ್ದಾರೆ, ಹೌದಾ? ಮಹಾರಾಜ ನಿನ್ನ ಅರಮನೆಗೆ ಬೆಂಕಿ ಬಿದ್ದಿದೆ. ಮಹಾರಾಜ ಹೇಳ್ತಾನೆ, ಅರಮನೆಗೆ ತಾನೆ, ನನಗೇನು ಆಗಿಲ್ಲ ಅಂತ ಶಾಂತ ಚಿತ್ತನಾಗಿ ಅಲ್ಲೇ ಕುಳಿತು ಪಾಠವನ್ನು ಕೇಳ್ತಾ ಇರ್ತಾರೆ. ಪಾಠ ಮುಗಿದ ಬಳಿಕ ಯಾಜ್ಞವಲ್ಕ್ಯರು ಹೇಳ್ತಾರೆ ಶಿಷ್ಯರಿಗೆ, ಇವ್ರನ್ನ ಯಾತಕ್ಕೆ ನಾನು ಪ್ರೀತಿಸಿದ್ದೆ, ಹೆಚ್ಚು ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ, ಯಾತಕ್ಕೆ ಅಂತ ಈಗ ಗೊತ್ತಾಯ್ತಾ? ನಿಮ್ಗೆ ಒಂದು ಸಣ್ಣ ಕುಟೀರವೇ ಬಹಳ ದೊಡ್ಡದಾಯ್ತು, ಇವನಿಗೆ ಅರಮನೆ ಹೋಗುವ ಚಿಂತೆ ಇದೆ. ಈ ದೇಹ ಬುದ್ಧಿಯ ಸೆಳೆತಕ್ಕೆ ತಾವು ಹೋಗ್ಬೇಕು. ಅದಕ್ಕೋಸ್ಕರ ಜನಕ ಮಹಾರಾಜನಿಗೆ ಹೆಸರೇನೊಬ್ಬರು ವಿದೇಹ, ವಿದೇಹ ರಾಜ. ದೇಹ ಕೇಳ್ತಕ್ಕಂತಹ ಭಾವನೆ ಅಂತ ಹೇಳ್ತಕ್ಕಂಥ ಸ್ವಲ್ಪವೂ ಇರಲಿಲ್ಲ ಅವನಲ್ಲಿ. ಇದನ್ನು ನಾವು ಕಳೆದುಕೊಳ್ಬೇಕು. ನಾನು ಅಂತ ಹೇಳ್ತಕ್ಕಂಥ ಈ ಚಿಕ್ಕ ವ್ಯಕ್ತಿತ್ವವನ್ನು ಮರೆತು ಬಿಡಬೇಕು. ಯಾಕೆ ಇದು ನಾನಲ್ಲ, ನಿಜವಾಗಿ ನಾನು ಯಾವುದು ಅಂತ ಹೇಳಿದ್ರೆ ಆ ಪರಬ್ರಹ್ಮ ವಸ್ತುವೆ ನಾನು, ಪರಮಾತ್ಮನೇ ನಾನು. ಇದನ್ನ ಭಾವಿಸ್ತಾ ಭಾವಿಸ್ತಾ ನಾವು ಅನ್ಬೇಕು. ಈಗ ಕೇಳ್ತಾ ಕೇಳ್ತಾ ನಮಗೆ ಒಂದು ಸ್ವಲ್ಪ ಹೌದು ಅಂತ ಅನ್ಸುತ್ತೆ. ಗೇಟ್ ದಾಟಿದ ಮೇಲೆ ಯಥಾ ಪ್ರಕಾರ ನಾವು ನಾವೇ ಅದನ್ನು ಮತ್ತೆ ಭಾವಿಸಬೇಕು. ಮನೆಗೆ ಹೋದ ಮೇಲೂ ಭಾವಿಸಬೇಕು, ನಿದ್ರೆ ಕಂಡು ಭಾವಿಸಬೇಕು. ವೇದಾಂತ ಶಾಸ್ತ್ರದಲ್ಲಿ ಹೇಳ್ತದೆ, ಎದ್ದ ಲಾಗಾಯಕನಿಂದ ಹಿಡಿದು ರಾತ್ರಿ ಮಲಗುವವರೆಗೆ ವೇದಾಂತ ಚಿಂತನೆ ನಡೆಯಬೇಕು ಅಂತ. ವೇದಾಂತ ಚಿಂತನೆ ಅಂತಂದ್ರೆ ನಾನು ಆತ್ಮ ಅಂತಕ್ಕಂಥ ಭಾವ. ಬಾಕಿ ಬರೀ ಪುಸ್ತಕದ ವಿಚಾರಗಳಲ್ಲ, ಒಳ ತತ್ವದಲ್ಲ, ವಿಚಾರಗಳಲ್ಲ. ನಾನು ಆತ್ಮ, ಈ ಶರೀರ ಅಲ್ಲ ನಾನು. ನನ್ನ ಶರೀರ ಸುಟ್ಟರು ನಾನು ಸುಟ್ಟಿಲ್ಲ, ನನ್ನ ಇಂದ್ರಿಯಗಳು ಸುಟ್ಟರು ನಾನು ಸುಟ್ಟಿಲ್ಲ, ನನ್ನ ಮನಸ್ಸು ಹೋದ್ರು ನಾನು ಹೋಗಿಲ್ಲ, ನನ್ನ ಬುದ್ಧಿ ಹೋದ್ರು ನಾನು ಹೋಗಿಲ್ಲ. ಯಾಕೆ ನಾನು ಬೇರೆ. ನೈನಂ ಚಿಂದಂತಿ ಶಸ್ತ್ರಾಡಿ ನೈನಂ ದಹತಿ ಪಾವಕ ಅಚೈನಂ ಕ್ಲೇದಯಂತೆ ಆಪೋ ಶೋಷಯತಿ ಮಾಂತ ಅಚ್ಛೇದ್ಯೋ ಯಮದಾಯ್ಯೋ ಅಕ್ಲೇದ್ಯೋ ಶೋಷ್ಯ ಇವಚ. ಈ ಆತ್ಮವನ್ನು ಸುಡುವುದಕ್ಕೂ ಸಾಧ್ಯ ಇಲ್ಲ, ಕಚ್ಚುವುದಕ್ಕೂ ಸಾಧ್ಯ ಇಲ್ಲ, ಬಣಿಸುವುದಕ್ಕೂ ಸಾಧ್ಯ ಇಲ್ಲ, ಒದ್ದೆ ಪಡೋದಕ್ಕೂ ಸಾಧ್ಯವಿಲ್ಲ. ಆದ್ರೆ ಅಜ್ಞಾನವಶಾತ್ ನಾವೆಲ್ಲ ಒಂದಾಗಿರುತ್ತೇವೆ. ನಾವೆಲ್ಲ ಅಂತಂದ್ರೆ ಆತ್ಮ, ಇಂದ್ರಿಯ, ಮನಸ್ಸು, ಬುದ್ಧಿ, ಚಿತ್ತ ಎಲ್ಲವೂ ಸೇರಿ ಒಂದಾಗಿಬಿಟ್ಟಿದ್ದೇವೆ. ಕನಸಿನ ಯೋಗ ಇದು ಬಿಡಿಸ್ಬೇಕು. ಸಾಧನೆ ಸಾಧನೆ ಅಂತ ಹೇಳಿದ್ರೆ ಅದೇನೆ, ಮನಸ್ಸಿನಿಂದ ಬಿಡಿಸ್ಬೇಕು. ಅದನ್ನು ನಾನಲ್ಲ, ಅದು ನಾನಲ್ಲ, ಇದು ನಾನಲ್ಲ, ಈ ಶರೀರ ನಾನಲ್ಲ, ಇದು ಬಿದ್ದು ಹೋಗ್ತಕ್ಕಂಥದ್ದು, ಆದ್ರಿಂದ ನಾನಲ್ಲ. ಆತ್ಮ ಅಂದ್ರೆ ಯಾವುದು ಅಂತ ಹೇಳ್ತಕ್ಕಂಥ ಅದನ್ನು ನಾವು ನೆನಪು ಮಾಡಿಕೊಂಡ್ರೆ ಈ ಶರೀರ ನಾನಲ್ಲ ಅಂತ ಗೊತ್ತಾಗ್ತದೆ. ಆತ್ಮ ನಿತ್ಯವಾದ್ದು, ಅದು ಹಿಂದೆಯೂ ಇತ್ತು, ಈಗಲೂ ಇದೆ, ಮುಂದೆಯೂ ಇರುತ್ತದೆ. ಈ ಶರೀರ ಹಿಂದೆ ಇರಲಿಲ್ಲ, ಈಗ ಇದೆ, ಮುಂದೆ ಇರೋದಿಲ್ಲ. ಈ ಶರೀರದೊಂದಿಗೆ ಇರತಕ್ಕಂತಹ ಇಂದ್ರಿಯ ಕೂಡ ಹಿಂದೆ ಇರಲಿಲ್ಲ, ಈಗ ಇದೆ, ಮುಂದೆ ಇರೋದಿಲ್ಲ. ಈ ಮನಸ್ಸು ಅಂತ ಹೇಳ್ತಕ್ಕಂತಹ ಅದು ಹಿಂದೆ ಇರಲಿಲ್ಲ, ಈಗ ಇದೆ, ಮುಂದೆ ಇರೋದಿಲ್ಲ. ಈ ಬುದ್ಧಿ ಅಂತ ಹೇಳ್ತಕ್ಕಂತಹ ಅದು ಹಿಂದೆ ಇರಲಿಲ್ಲ, ಈಗ ಇದೆಯಲ್ಲ, ಗೊತ್ತಿಲ್ಲ, ಮುಂದೆ ಕೂಡ ಇರೋದಿಲ್ಲ. ಹಿಂದೆ ಇಲ್ಲದೆ, ಮುಂದೆಯೂ ಇಲ್ಲದೆ, ಈಗ ಮಾತ್ರ ಇರತಕ್ಕಂತಹದ್ದು ಆತ್ಮ ಅನ್ನೋದಕ್ಕೆ ಸಾಧ್ಯವಿಲ್ಲ. ಇದನ್ನು ನಿರ್ಧಾರವಾಗಿ ತಿಳ್ಕೊಂಡು ಬಿಡ್ಬೇಕು ಮೊದಲು. ಆಗ ಮಾತ್ರವೇ ನಮ್ಮ ಶರೀರವೇ ಹಾಗಾದ್ರೆ ಅಂತನ್ನುವ ಪ್ರಶ್ನೆ ನಾವೇ ಹಾಕೊಂಡಾಗ ಅಲ್ಲ ಇರೋದಕ್ಕೆ ಸಾಧ್ಯ ಇಲ್ಲ, ಆಗಿರೋದಕ್ಕೆ ಸಾಧ್ಯವಿಲ್ಲ ಅಂತ ನಾವೇ ಉತ್ತರ ಕೊಟ್ಕೊಳ್ತೇವೆ. ಇನ್ನೊಬ್ಬರನ್ನು ಹೋಗಿ ನೀವು ಕೇಳಬೇಕಾಗಿಲ್ಲ. ಹಾಗೆ ಎಲ್ಲ ಪ್ರಶ್ನೆಗಳಿಗೂ ಕೂಡ ನೀನೇ ಉತ್ತರ ಕೊಟ್ಕೊಡ್ತೀವಿ. ನೀವು ಅದ್ಯಾವುದೂ ಅಲ್ಲ, ನಿಮ್ಮ ಮನೆಯಂತೂ ನೀವು ಅಲ್ವೇ ಅಲ್ಲ, ನಿಮ್ಮ ಹಣ ಅಂತೂ ನೀವು ಅಲ್ವೇ ಅಲ್ಲ. ಅಲ್ಲ, ನಮ್ಮ ಹೆಣವೇ ನಾವಾಗಿರುವಾಗ ನಮ್ಮ ಹಣ ನಮ್ದು ಹೇಗಾಗುತ್ತದೆ? ಈ ರೀತಿಯಲ್ಲಿ ವಿಚಾರ ಮಾಡಬೇಕು. ವಿಚಾರ ಮಾಡ್ತಾ ಮಾಡ್ತಾ ಮಾಡ್ತಾ ಏನ್ ಗೊತ್ತಾಗ್ತದೆ? ಆತ್ಮವೇ ನಾವು ಹೇಳ್ತಕ್ಕಂಥ ಗೊತ್ತಾಗುತ್ತೆ. ಮುಂದುವರೆದ ಶ್ರೀರಾಮಚೇತರೆ ಆತ್ಮನನ್ನು ಹಿಡಿಯದೇ ಆಗಲಿ, ಸ್ಪರ್ಶಿಸಲೇ ಆಗಲಿ, ಆಗುವ ಹಾಗಿಲ್ಲ. ಆತ ನಿರ್ಗುಣ, ನಿರುಪಾಧಿಕ. ಅದು ಇನ್ನೊಂದು ಲಕ್ಷಣ. ಆತ್ಮವನ್ನ ಯಾರು ಹೋಗಿ ಹೀಗೆ ಹಿಡಿದುಕೊಳ್ಳೋಕ್ಕಾಗೋದಿಲ್ಲ. ಅವರಿವರ ಕಾಲನ್ನು ಹಿಡಿದುಕೊಳ್ಬಹುದು ಅಷ್ಟೇ, ಆತ್ಮವನ್ನು ಹಿಡಿದುಕೊಳ್ಳೋದಕ್ಕಾಗೋದಿಲ್ಲ. ಹಾಗಾದ್ರೆ ಅವನನ್ನು ಅರಿಯೋದು ಹೇಗೆ? ಅರಿಯೋದು ಹೇಗೆ ಅಂತ ಹೇಳಿದ್ರೆ ಬಾಕಿ ಉಳಿದುದನ್ನು ಬಿಟ್ಟಾಗ ಅವನು ತನ್ನನ್ನು ತಾನು ಅರಿತ ಅಂತ ಅರ್ಥ. ಬಿಡಬೇಕಾದೆಲ್ಲವನ್ನು ಬಿಟ್ಟಾಗ ಇರಬೇಕಾದ್ದು ಇದ್ದೇ ಇರುತ್ತದೆ. ಬಿಡೋದೊಂದನ್ನೇ ನಾವು ಮಾಡಬೇಕಾದ್ದು, ಹಿರಿಯೋದಕ್ಕೇನಿಲ್ಲ, ಅದು ಹಿಡ್ಕೊಂಡೇ ಇದೆ. ಅದೇ ಇದೆ ವಿಷಾವಾಸ್ಯವಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಪುಂಜೀಥ. ಅದನ್ನ ನಾವು ಯಾವ ರೀತಿಯಲ್ಲಿ ಅನುಭವಿಸ್ಬೇಕು? ಈ ತರ ಬಿಡುವುದರ ಮೂಲಕ. ತೇನ ತ್ಯಕ್ತೇನ ಪುಂಜೀಥ, ಬಿಡಬೇಕಾದ್ದನ್ನು ನಾವು ನೋಡ್ಕೊಂಡು ಬಿಟ್ರೆ ಉಳಿದದ್ದು ತನ್ನಷ್ಟಕ್ಕೆ ತಾನೇ, ಅದು ಸ್ವಯಂ ಪ್ರಕಾಶ, ತನ್ನಿಂದ ತಾನೇ ಬೆಳಗುವಂತಹದ್ದು. ಅದನ್ನು ಬೆಳಗೋದಕ್ಕೆ ಇನ್ನೊಂದೇನು ಬೇಕಿಲ್ಲ. ನಿಜಕ್ಕೂ ನೋಡಿದ್ರೆ ಎಲ್ಲವೂ ಕೂಡ ಅದರಿಂದ ಬೆಳಗ್ತಾ ಇದೆ. ಸತ್ಯಭಾಸಾಮಿದಂ ಸರ್ವಂ. ನಕ್ಷತ್ರಕ್ಕೆ, ಸೂರ್ಯನಿಗೆ, ಚಂದ್ರನಿಗೆ, ಅಗ್ನಿಗೆ, ವಿದ್ಯುತ್ತಿಗೆ ಯಾವ್ಯಾವ ಬೆಳಕುಗಳೆಲ್ಲ ಈ ಜಗತ್ತಿನಲ್ಲಿ ಇದೆಯೋ ಅದೆಲ್ಲದಕ್ಕೂ ಕೂಡ ಬೆಳಕು ಸಿಕ್ಕಿರೋದು ಈ ಆತ್ಮಜ್ಯೋತಿಯಿಂದ. ನಮ್ಮ ಶರೀರ ಇದೆ, ಇದು ಬೆಳಗ್ತಾ ಇದೆ ಈಗ, ಇದೆಲ್ಲವೂ ಜ್ಯೋತಿರ್ಮಯವಾಗಿದೆ. ಆದ್ರಿಂದಲೇ ನಾವು ಪಕ್ಕದಲ್ಲಿ ಕುಳಿತುಕೊಂಡಿದ್ದೇವೆ, ಮನೆಯಲ್ಲೂ ಕೂಡ ಎಲ್ಲ ಓಡಾಡ್ಕೊಂಡಿದ್ದೇವೆ. ಆನಂದವಾಗಿ ಒಬ್ಬ ಒಳಗಡೆಯಿಂದ ಹೊರಗಡೆ ಹೊರಟ ಅಂತಿಟ್ಕೊಳ್ಳಿ, ಅಲ್ಲೇ ಬಿದ್ದ ಅಂತಿಟ್ಕೊಳ್ಳಿ, ಅವನು ನಿಮ್ಮವನೇ ಆಗಿರ್ತಾನೆ ಅಥವಾ ನಿಮ್ಮವಳೇ ಆಗಿರ್ತಾಳೆ. ಅಲ್ಲಿ ಒಳಗಡೆ ಇರುವವರು ಹೊರಟು ಆ ಶರೀರ ನೋಡಿ, ಆ ಶರೀರವನ್ನು ಭಾವಿಸ್ಬೇಕು. ಜ್ಯೋತಿ ಇಲ್ಲ ಅಲ್ಲಿ. ಶವಕ್ಕೆ ಅಲಂಕಾರ ಮಾಡ್ತಾರೆ, ಶವಕ್ಕೆ ಅಲಂಕಾರ, ಶವಾಲಂಕಾರ. ಎಷ್ಟು ಅಲಂಕಾರ ಮಾಡಿದ್ರು ಕೂಡ ಆ ಶವದ ಕಳೆ ಎಲ್ಲೂ ಹೋಗೋದೇ ಇಲ್ಲ, ಅದು ಹಾಗೆ ಇರ್ತದೆ ಶವದ ಕಳೆ. ನಾವು ಕೂಡ ಅಲಂಕಾರ ಮಾಡ್ತಾ ಇರ್ತೀವಿ ಈ ಶರೀರಕ್ಕೆ. ಇದು ಶಿವ ಅಲಂಕಾರ, ಯಾಕೆ ಒಳಗಡೆ ಪರಮಾತ್ಮ ಜ್ಯೋತಿ ಇದೆ, ಇದು ಶಿವ ಅಲಂಕಾರ, ಅದು ಶವಾಲಂಕಾರ. ಅದು ಆದರೂ ಕೂಡ ಈ ಶರೀರ ಇಂಥ ಒಣಗಿದ ಕಟ್ಟಿಗೆ ಇದ್ದಾಗೆ ಇದನ್ನು ನಾವು ಭಾವಿಸ್ತಾ ಇರಬೇಕು. ಈ ಶರೀರ ಅಂತ ಇರ್ತಕ್ಕಂಥದ್ದು ಜಡ, ಇದರಲ್ಲಿ ಚೈತನ್ಯ ಅಂತ ಇರ್ತಕ್ಕಂಥದ್ದು ತುಂಬಿದೆ, ಆದ್ರಿಂದ ಇದು ಓಡಾಡ್ತಾ ಇದೆ ಅಷ್ಟೇನೆ. ಚೈತನ್ಯವೇ ನನ್ನ ನಿಜ ಸ್ವರೂಪ ಆ ಚೈತನ್ಯ, ನನ್ನ ನಿಜ ಸ್ವರೂಪವೇ ಜ್ಯೋತಿ ಅಂತ ಹೇಳ್ತಕ್ಕಂಥ ಈ ಭಾವನೆಯನ್ನು ಮಾಡಿಸ್ಬೇಕು ಮನಸ್ಸಿಗೆ. ಮತ್ತೆ ಮತ್ತೆ ಅದನ್ನ ಹೆಕ್ಕೊಡ್ಬೇಕು. ಅದಕ್ಕೆ ಜನ್ಮಾಂತರಗಳಿಂದ ಈ ಶರೀರವೇ ನಾನು ಅಂತ ಹೇಳ್ತಕ್ಕಂಥ ರುಚಿಕರ ಭಾವನೆಯಿಂದ ಮೋಸ ಹೋಗಿದೆ ಈ ಮನಸ್ಸು, ಮೋಸ ಹೋಗಿದೆ. ಸಮ್ಮೋಹಿನಿ ವಿದ್ಯೆಗೆ ಒಳಗಾಗಿದೆ. ಸಮ್ಮೋಹಿನಿ ವಿದ್ಯೆ ಒಂದಕ್ಕೆ ಇನ್ನೊಂದಾಗಿ ಕಾಣಿಸುವಂತಹದ್ದು ಸಮ್ಮೋಹಿನಿ ವಿದ್ಯೆ. ಯಾರೋ ಹಿಪ್ನೋಟೈಸ್ಡ್, ವಿ ಶುಡ್ ಡಿಹಿಪ್ನೋಟೈಸ್ ಅವರ್ ಸೆಲ್ಸ್. ಸಮ್ಮೋಹಿನಿಯಿಂದ ಪಾರಾಗಬೇಕಾಗಿದೆ. ಅದಕ್ಕೋಸ್ಕರ ಈ ಒಂದು ಧ್ಯಾನ ಮಾರ್ಗ, ನೇತಿ ನೇತಿ ಮಾರ್ಗ ಅದನ್ನು ಹೇಳಲಾಗಿದೆ ಅಂತ ಒಂದು ಮಾತನ್ನು ಹೇಳ್ತಾರೆ ಶ್ರೀರಾಮಕೃಷ್ಣ. ಬಳಿಕ ಮುಂದುವರಿಸ್ತಾ ಇರ್ತಾರೆ, ಆದರೆ ಭಕ್ತಿ ಪದದ ದೃಷ್ಟಿಯಿಂದ ಭಗವಂತ ಸಗುಣ ಭಕ್ತರಿಗೆ ಚಿನ್ಮಯ ನಾಮ, ಚಿನ್ಮಯ ಶಾಮ, ಚಿನ್ಮಯ ಧಾಮ ಎಲ್ಲವೂ ಚಿನ್ಮಯ. ಭಕ್ತನ ದೃಷ್ಟಿ ಏನೋ ಒಂದನ್ನ ಸ್ಪಷ್ಟವಾಗಿ ಕಾಣಬೇಕು. ಭಕ್ತನ ದೃಷ್ಟಿಗೆ ಏನೋ ಒಂದು ಕಾಣಬೇಕು, ಕಾಣದಿದ್ರೆ ಅವನಿಗೆ ತೃಪ್ತಿ ಇಲ್ಲ. ಜ್ಞಾನಿ ತಾನೇ ತಾನಾಗಿ ಆನಂದವನ್ನು ಅನುಭವಿಸ್ತಾ ಸುಮ್ಮನೆ ಇರ್ತಾನೆ, ತನ್ನ ಬಾಳಿರ್ತಾನೆ, ಶಾಂತವಾಗಿರ್ತಾನೆ. ಏನು ಅರಿತುಕೊಳ್ಬೇಕು ಅದನ್ನು ಅರಿತುಕೊಂಡು ತನ್ನ ಬಾಳಿರ್ತಾನೆ, ಶಾಂತವಾಗಿರ್ತಾನೆ. ಭಕ್ತ ಅವನದೇ ಗಲಾಟೆ ಜಾಸ್ತಿ, ಅವನಿಗೆ ಇನ್ನೊಬ್ಬ ಬೇಕು, ಅವನ ಹತ್ರ ಮಾತಾಡಬೇಕು, ಅವನ ಕಥೆ ಆಡಬೇಕು, ಅವನು ಗೋಳೈಕೊಳ್ಬೇಕು. ಹಾಗೆ ಶ್ರೀಕೃಷ್ಣ ಪರಮಾತ್ಮನನ್ನು ಎಷ್ಟು ಗೋಳೈಕೊಂಡ್ರು ಅದನ್ನು ಬಗೆ ಬಗೆಯಾಗಿ ಹೇಳ್ತಕ್ಕಂಥ ಕಥೆಗಳಿವೆ, ಅದು ಹೇಳೋದಕ್ಕೆ ಸಮಯ ಇಲ್ಲ. ಆದರೆ ಭಗವಂತ ಅಂತ ಹೇಳ್ತಕ್ಕಂಥ ಒಬ್ಬ ಬೇಕಾಗ್ತದೆ ಮನುಷ್ಯನಿಗೆ, ಯಾರಿಗೆ? ಭಕ್ತನಿಗೆ, ಭಕ್ತನಾದಂಥವನಿಗೆ. ಆದರೆ ಭಕ್ತ ತನ್ನ ಭಕ್ತಿಯ ಮೂಲಕ ಆ ಪರಮಾತ್ಮನನ್ನು ಸಾಕ್ಷಾತ್ಕರಿಸಿಕೊಂಡಾಗ ಅವನು ಯಾವ ರೀತಿ ಕಾಣ್ತಾನೆ ಅದನ್ನು ಶ್ರೀರಾಮಕೃಷ್ಣ ಹೇಳ್ತಕ್ಕಂಥದ್ದು ಬಹಳ ಸ್ವಾರಸ್ಯವಾಗಿದೆ. ನಿಜವಾದ ಭಕ್ತನಿಗೆ ಕಾಣತಕ್ಕಂತಹ ಭಗವಂತ ಸಗುಣ ಸಾಕಾರ, ಅವನು ಚಿನ್ಮಯ ನಾಮ, ಅವನು ಚಿನ್ಮಯ ಶ್ಯಾಮ, ಅವನೇ ಚಿನ್ಮಯ ಧಾಮ. ನಾಮ ಶ್ಯಾಮ ಧಾಮ, ಧಾಮ ಅಂದ್ರೆ ಲೋಕ, ಗೋಲೋಕ, ವೈಕುಂಠ ಲೋಕ, ಕೈಲಾಸ ಲೋಕ, ಅವರವರ ಇಷ್ಟ ದೇವತೆ ಅವರವರ ಆ ಜ್ಯೋತಿರ್ಮಯವಾದ ಲೋಕದಲ್ಲಿ ವಾಸವಾಗಿದ್ದಾರೆ. ಈ ಭಕ್ತರು ಕೂಡ ಶರೀರವನ್ನು ಬಿಟ್ಟ ಮೇಲೆ ಆ ಲೋಕವನ್ನೇ ಹೋಗಿ ಸೇರಿಕೊಳ್ತಾನೆ. ಅದಕ್ಕೆ ಅಲ್ಲೂ ಕೂಡ ಅವನು ನೋಡಬೇಕು, ಆಮೇಲೆ ಮಾತನಾಡಬೇಕು, ಅವನನ್ನು ಬೇರೆ ಬೇರೆಯಾಗಿ ಅನುಭವಿಸಬೇಕು. ಇಂತಹ ಒಂದು ಭೋಗ ಲಾಲಸೆಯನ್ನ ಭಕ್ತ ಇಟ್ಕೊಂಡಿದ್ದಾನೆ. ಅದು ಒಂದು ಬಗೆಯ ಭೋಗ, ಆಧ್ಯಾತ್ಮಿಕ ಭೋಗ ಅಷ್ಟೇನೆ. ಆದ್ರೆ ಎಂಥ ಅನುಭವ ಮಾಡ್ಕೊಳ್ತಾನೆ ಅವನು, ಭಗವಂತನ ನಾಮವೂ ಕೂಡ ಚಿನ್ಮಯವಾಗಿ ಕಾಣುತ್ತದೆ, ಭಗವಂತನ ರೂಪವೂ ಕೂಡ ಚಿನ್ಮಯವಾಗಿ ಕಾಣುತ್ತದೆ, ಭಗವಂತನ ಲೋಕವೂ ಕೂಡ ಚಿನ್ಮಯವಾಗಿ ಕಾಣುತ್ತದೆ. ಮಂತ್ರ ಅದನ್ನ ಜಪಿಸ್ತಾ ಜಪಿಸ್ತಾ ಜಪಿಸ್ತಾ ಭಕ್ತರಿಗೆ ಆ ಮಂತ್ರ ಅಂತ ಹೇಳ್ತಕ್ಕಂಥದ್ದು ಜ್ಯೋತಿರ್ಮಯವಾಗಿ ದರ್ಶನ ಕೊಡುತ್ತದೆ, ಚೈತನ್ಯಮಯವಾಗಿ ಆ ಮಂತ್ರ ಕಾಣಿಸಿಕೊಳ್ಳುತ್ತದೆ. ವಿಶ್ವಾಮಿತ್ರರು ಜಗತ್ತಿನ ಎಲ್ಲ ಸಾಮಾನ್ಯರ ಆಧ್ಯಾತ್ಮಿಕ ಉನ್ನತಿಗೆ ಸಹಾಯಕವಾಗಬಹುದಾದಂತಹ ಅತ್ಯಂತ ಸುಲಭವಾದ ಉಪಾಯವನ್ನು ಕಂಡುಹುಡುಕುವುದಕ್ಕೆ ತಪಸ್ಸಿ ಕುಳಿತುಕೊಳ್ತಾರೆ. ಆ ತಪಸ್ಸಿನ ಸುತ್ತ ತುದಿಯಲ್ಲಿ ಅವರಿಗೆ ಏನು ಗೋಚರವಾಗ್ತದೆ? ಸುವರ್ಣಮಯವಾದಂತಹ ಗಾಯತ್ರಿ ಮಂತ್ರ. ದೃಷ್ಟಾರ ದೃಷ್ಟಾರ ಅಂತ ಸಂಸ್ಕೃತದಲ್ಲಿ ಒಂದು ಶಬ್ದ ಇದೆ. ಋಷಿಗಳನ್ನ ದೃಷ್ಟಾರ ಅಂತ ಕರೆಯಲಾಗಿದೆ. ದೃಷ್ಟಾರ ಅಂದ್ರೆ ನೋಡಿದವನು ಅಂತ. ಏನನ್ನು ನೋಡಿದವನು? ನೋಡುವವರೆಲ್ಲ ದೃಷ್ಟಾರ ಆದ್ರೆ ನಾವು ಕೂಡ ಎಲ್ಲ ದೃಷ್ಟಾರ. ನಾವೆಷ್ಟೊಂದು ನೋಡಿದ್ವಿ. ಆ ಅಲೌಕಿಕವಾದಂತಹ ವಸ್ತುವನ್ನು ನೋಡಿರಬೇಕು ಅವನು, ಅಂಥ ಒಂದು ದೃಷ್ಟಾರ. ಜ್ಯೋತಿರ್ಮಯವಾದ ಸುವರ್ಣರಂಜಿತವಾದಂತಹ ಆ ಗಾಯತ್ರಿ ಮಂತ್ರವನ್ನು ಅವರು ನೋಡ್ತಾ ಇದ್ದಾರೆ. ಈ ರೀತಿಯಲ್ಲಿ ಭಗವಂತನ ನಾಮವೂ ಚಿನ್ಮಯ, ಅವನ ಆಕಾರವೂ ಚಿನ್ಮಯ. ಕಲ್ಲಿನ ವಿಗ್ರಹ ಅಲ್ಲ, ಕಾಗದದ ಚೂರಲ್ಲ, ಫೋಟೋ ಅಂತ ಹೇಳಿದ್ರೆ ಅದು ಚಿನ್ಮಯ. ಹಾಗೆ ಅವನ ಲೋಕವೂ ಕೂಡ ಚಿನ್ಮಯ ಅಂತ ಈ ರೀತಿಯಲ್ಲಿ ಆ ಮಾರ್ವಾಡಿ ಭಕ್ತರಿಗೆ ಇಷ್ಟು ಮಾತನ್ನ ಶ್ರೀರಾಮಕೃಷ್ಣ ಹೇಳಿತು. ಈಗ ಮಾರ್ವಾಡಿ ಭಕ್ತರಿಗೆ ಬಹಳ ಆನಂದ ಆಯಿತು. ಶ್ರೀರಾಮಕೃಷ್ಣಗೆ ಪ್ರಣಾಮ ಮಾಡಿ ಅವರಿಂದ ಬೀಳ್ಕೊಂಡ್ರು. ಸಂಜೆಯಾಗಿದೆ, ಪರಮಹಂಸರು ಗಂಗಾ ದರ್ಶನ ಮಾಡ್ತಾ ಇದ್ದಾರೆ. ದೇವಾಲಯಗಳಲ್ಲಿ ಸಾಯಂಕಾಲದ ಮಂಗಳಾರತಿ ಶುರುವಾಯಿತು. ಗಂಟೆ ಜಾಗತಿಗಳ ನಿರಾದ ಗಂಗೆಯ ಮರ್ಮರ ಧ್ವನಿಯೊಂದಿಗೆ ಬೆರೆತು ಬಹಳ ಸೊಗಸಾಗಿ ಕೇಳಿಬರುತ್ತಿದೆ. ಶಾಂತಿ ಮತ್ತು ಆನಂದ ಎಲ್ಲೆಲ್ಲೂ ತುಂಬಿ ತಿಳುಕಾಣುತ್ತಿದೆ ಅಂತ ಮಾಸ್ತರು ಮಹರ್ಷಿ ಬರೀತಾರೆ. ಇಷ್ಟಕ್ಕೆ ಈ ಅಧ್ಯಾಯ ಮುಗಿಯುತ್ತದೆ. ಈಗ ಮುಂದಿನ ಅಧ್ಯಾಯ ದಕ್ಷಿಣೇಶ್ವರದಲ್ಲಿ ಶ್ರೀರಾಮಕೃಷ್ಣರ ಜನ್ಮ ಮಹೋತ್ಸವ. 18 February 1883 ಮಾಘ ಶುಕ್ಲ ದ್ವಾದಶಿ ಭಾನುವಾರ. ಮಾಸ್ಟರ್ ಮಹರ್ಷಿಯ ಬರೀತಾನೆ, ಶ್ರೀರಾಮಕೃಷ್ಣ ಪರಮಹಂಸರು ಕಲ್ಕತ್ತದ ಹತ್ತಿರವಿರುವ ಬೇಲಘರ ಎಂಬ ದಿನ ಗೋವಿಂದ ಮುಖ್ಯೋಪಾಧ್ಯಾಯನ ಮನೆಗೆ ಬಂದಿದ್ದಾರೆ. ನರೇಂದ್ರ, ರಾಮಚಂದ್ರ ದತ್ತ ಇವರೇ ಮೊದಲಾದಂತಹ ಭಕ್ತರು, ಅಲ್ಲದೆ ಗೋವಿಂದನ ನೆರೆಹೊರೆಯವರು ಕೂಡ ಬಂದು ಸೇರಿದ್ದಾರೆ. ಇಲ್ಲಿಗೆ ಬಂದ ಸ್ವಲ್ಪ ಹೊತ್ತಿನ ಮೇಲೆ ಪರಮಹಂಸರು ನರೇಂದ್ರನೇ ಮೊದಲಾದವರೊಡನೆ ಹಾಡುತ್ತಾ ಹಾಡುತ್ತಾ ನರ್ತನ ಮಾಡಿದರು. ಕೀರ್ತನೆ ಮುಗಿದ ನಂತರ ಎಲ್ಲರೂ ಕುಳಿತುಕೊಂಡಿದ್ದಾರೆ. ಈಗ ಅನೇಕರು ಒಬ್ಬೊಬ್ಬರಾಗಿ ಎದ್ದು ಬಂದು ಪರಮಹಂಸರಿಗೆ ಪ್ರಣಾಮ ಮಾಡುತ್ತಿದ್ದಾರೆ. ಪರಮಹಂಸರು ಆಗಾಗ ಹೇಳುತ್ತಿದ್ದಾರೆ, ನನಗೇಕೆ ಭಗವಂತನಿಗೆ ಮಾಡಿ, ನನಗೇಕೆ ಭಗವಂತನಿಗೆ ಮಾಡಿ. ಇಷ್ಟು ಮಾತುಗಳಲ್ಲಿ ನಾವು ಎರಡನ್ನ ಈಗ ಗಮನಿಸಬೇಕು. ಒಂದನೇದಾಗಿ ಶ್ರೀರಾಮಕೃಷ್ಣ ಹಾಡ್ತಾ ಹಾಡ್ತಾ ನರ್ತನ ಮಾಡಿದ್ರು ಅಂತ. ಈ ಮಾತನ್ನು ನಾವು ಮತ್ತೆ ಮತ್ತೆ ಕೇಳ್ತೇವೆ, ಈ ವಚನ ವೇದದಲ್ಲಿ ನೋಡ್ತೇವೆ, ಅವ್ರ ಜೀವನದಲ್ಲೂ ಕೂಡ ನೋಡ್ತೇವೆ. ನರ್ತನ ಆಧ್ಯಾತ್ಮಿಕ ವ್ಯಕ್ತಿಗಳು ಅಂತಂದ್ರೆ ಜೋಲ್ ಮೋರೆ ಹಾಕೊಂಡು ಗಂಭೀರ ಕೂತಿದ್ರು, ಹೀಗೆ ಚಿನ್ನ ಆಶೀರ್ವಾದ ಮಾಡಿಕೊಳ್ಳಬೇಕು, ಮಂತ್ರಾಕ್ಷರ ಕೊಟ್ಟು ಕಳಿಸ್ಬೋದು, ಇದೇನು ಕುಣಿಯೋದು. ಇದನ್ನ ಅರ್ಥ ಕೇಳ್ತಿಟ್ಟೋದ್ರೆ ಅದು ಕೂಡ ಶ್ರೀರಾಮಕೃಷ್ಣರು ಎಂತ ಗಾಂಭೀರ್ಯದಿಂದ ಇರಬೇಕಾದವರು ಆಧ್ಯಾತ್ಮಿಕ ವ್ಯಕ್ತಿ ಕುಣಿಯೋದಂತಂದ್ರೆ ಸ್ವಲ್ಪ ಗಂಭೀರವಾಗಿ ನೋಡ್ಬೇಕು ಅಂತ ಹೇಳ್ತಕ್ಕಂತಹ ಮಾತೆಲ್ಲ ಬರ್ಬೋದು. ಆದ್ರೆ ನಿಮ್ಗೆ ಆ ತರದ ಒಂದು ಪ್ರಶ್ನೆ ಹೇಳದೇ ಇಲ್ಲ. ಯಾತಕ್ಕೆ ಅಂತ ಹೇಳಿದ್ರೆ ನೀವೀಗ ರಾಮಕೃಷ್ಣ ಮೈರಾಗಿಬಿಟ್ಟಿದ್ದೀರಿ, ರಾಮಕೃಷ್ಣ ವಿಚಾರಧಾರೆಯಲ್ಲೇ ಮುಳುಗಿ ಹೋಗ್ಬಿಟ್ಟಿದ್ದೀರಿ. ಆದ್ರಿಂದ ರಾಮಕೃಷ್ಣ ಏನ್ ಮಾಡಿದ್ರು ಸರಿಗೆ, ಬಹುಶಃ ಇನ್ನೂ ನಾಮ ಸಂಕೀರ್ತನೆ ನೀವು ಜೋರು ಮಾಡಿದ್ರೆ ಬಹುಶಃ ನೀವು ಕೂಡ ಈ ಕುರ್ಚಿ ಇದೆ ಅನ್ನೋದನ್ನು ಮರೆತು ನೀವು ಕೂಡ ಹೇಳ್ಕೊಳ್ಳಲು ಆಶ್ಚರ್ಯವಿಲ್ಲ. ನಿಜ ಆನಂದದ ಅತಿರೇಕದಲ್ಲಿ ನರ್ತನ ಅಂತ ಹೇಳ್ತಕ್ಕಂಥ ಅದು ತನ್ನ ತಾನೇ ಸೇರಿಕೊಡುತ್ತದೆ. ಪುಟ್ ಪುಟ್ಟು ಮಕ್ಕಳು ನೋಡಿ ಅವ್ರಿಗೂ ಬೇಕಾದಂತಹ ಸಿಹಿತಿನಿಯನ್ನು ಕೊಟ್ಟು ನೋಡಿ ಅದನ್ನ ಇಟ್ಕೊಂಡು ಅಲ್ಲೆಲ್ಲ ಗುಣ ಆಗ್ಬಿಡುತ್ತೆ. ಸಂತೋಷದ ಅತ್ಯಂತ ಶ್ರೇಷ್ಠವಾದ ಲಕ್ಷಣ ಯಾವುದು ಅಂದ್ರೆ ಕುಣಿದಾಟ. ನಮಗೂ ಕೂಡ ದಟ್ಟವಾದ ಘನವಾದಂತಹ ಮೋಡ ಅಂತ ಹೇಳ್ತಕ್ಕಂಥ ಯಾವಾಗ ಕಾಣೋದಕ್ಕೆ ಶುರುವಾಯ್ತೋ ಅದನ್ನು ಕಂಡು ಕುಣಿಯೋದಕ್ಕೆ ಶುರು ಮಾಡಿಬಿಡ್ತದೆ ನರ್ತನ ನವಿಲು. ಹೀಗೆ ಪ್ರಕೃತಿ ಎಲ್ಲವೂ ಕೂಡ ಈ ಆನಂದ ಬಲದಿಂದ ನರ್ತನ ಮಾಡೋದಕ್ಕೆ ಶುರು ಮಾಡ್ತದೆ. ಆನಂದದ ಪ್ರತೀಕ ನರ್ತನ ಅಂತ ಹೇಳ್ತಕ್ಕಂಥದ್ದು, ಭಗವನ್ ನಾಮ ಅಂತ ಹೇಳ್ತಕ್ಕಂಥದ್ದು ಎಲ್ಲದಕ್ಕಿಂತ ಹೆಚ್ಚಿನ ಆನಂದವನ್ನು ಕೊಡ್ತಕ್ಕಂಥದ್ದು. ಆದ್ರಿಂದ ಪರಮಹಂಸ ಆರಿತಿನಿ ನರ್ತನ ಮಾಡಿದ್ರು ಅಂತ ಮಾತನೇ ನೆನಪು ತಂದ್ಕೊಳ್ಬೇಕು. ಆಮೇಲೆ ಕೀರ್ತನಾದಿಗಳೆಲ್ಲ ಮುಗಿದ ಮೇಲೆ ಪರಮಹಂಸರಿಗೆ ನಮಸ್ಕಾರ ಮಾಡೋದಕ್ಕೆ ಬಂದಾಗ ಅತ್ಯಂತ ವಿನಯದಿಂದ ಹೇಳ್ತಾ ಇದ್ದಾರೆ, ನನಗೇಕೆ ಭಗವಂತರಿಗೆ ಪ್ರಣಾಮ ಮಾಡಿ. ಶ್ರೀರಾಮಕೃಷ್ಣ ಭಗವಂತ ಅಷ್ಟೇ ಅಲ್ಲ, ಆ ದೊಡ್ಡ ದೊಡ್ಡ ಪಂಡಿತಾದಿಗಳೆಲ್ಲ ಏನ್ ಹೇಳಿದ್ರು, ಇವರು ಕೇವಲ ಅವತಾರ ಮಾತ್ರ ಅಲ್ಲ, ಅವತಾರವೆಲ್ಲವೂ ಕೂಡ ಯಾವ ಒಂದು ಕ್ಷೇತ್ರದಿಂದ ಬರುತ್ತೋ ಆ ಒಂದು ಮಹತ್ತರವಾದಂತಹ ಪರಬ್ರಹ್ಮ ವಸ್ತುವೆ ಇವರು ಅಂತಂದು ರೀತಿಯಲ್ಲೆಲ್ಲ ಹೇಳಿದ್ರು. ಈ ರೀತಿಯಲ್ಲಿ ಅವರು ಅವತಾರ ಪುರುಷನೇ ಹೌದು, ಸಾಕ್ಷಾತ್ ಭಗವಂತನೇ ಹೌದು ಅಂತ ಹೇಳ್ತಕ್ಕಂಥ ಬಗೆ ಬಗೆಯಾಗಿ ತೀರ್ಮಾನ ಮಾಡಿದೆ ಅವರಿಗೂ ಕೂಡ ಗೊತ್ತಿದೆ. ಯಾರು ಕೂಡ ಹೇಳ್ತಾ ಇದ್ದಾರೆ, ನನಗೇಕೆ ಭಗವಂತನಿಗೆ ಪ್ರಣಾಮ ಮಾಡಿ. ಇದು ಮಾನುಷ ಭಾವ ಅಂತ ಹೇಳ್ತಕ್ಕಂಥದ್ದು ಅವರಲ್ಲಿ ಬಂದಾಗ ಆಡಿದಂತಹ ಮಾತು. ಅದೇ ಅವರು ಭಗವದ್ಭಾವಕ್ಕೆ ಏರಿದಾಗ ಅನುಗ್ರಹ ಮಾಡ್ತಾರೆ, ಮಾನುಷ ಭಾವ ಬಂದಾಗ ಅವರೇ ಕೈ ಮುಗಿತಾರೆ. ಬೇರೆ ಬೇರೆ ಭಾವಗಳಿರುತ್ತವೆ, ಭಾವಗಳು, ಆ ಭಾವಕ್ಕೆ ಅನುಸಾರವಾಗಿ ಕೃತಿಗಳು. ಇದು ನೆನ್ಪಿಟ್ಕೊಳ್ಬೇಕು ನಾವು. ಪುಟ್ಟ ಹುಡುಗ ಒಬ್ಬ ಯಾವ ಭಾವದಲ್ಲಿ ಇರ್ತಾನೆ, ಅವನು ಸ್ನೇಹಿತರ ಜೊತೆ ಗೋಲಿ ಆಟ ಆಡ್ಕೊಂಡಿರ್ಬೇಕು ಅಂತ ಹೇಳ್ತಕ್ಕಂತ ಒಂದು ಭಾವದಲ್ಲಿ ಇರ್ತಾನೆ. ಅವನ ಯುವಕನಾಗ್ಲಿ ಅವನು ಹುಡುಗರ ಜೊತೆ ಗೋಲಿ ಆಡೋದಕ್ಕೆ ಇಷ್ಟಪಡ್ತಾನೇನು, ಅವನಿಗೆ ಬೇಕಾದ ಬೇರೆ. ಈ ರೀತಿಯಲ್ಲಿ ನಮ್ಮ ಮನುಷ್ಯರನ್ನು ಕೂಡ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಭಾವಗಳು ಅಂತಿರ್ತಕ್ಕಂಥದ್ದು ವ್ಯಕ್ತವಾಗುವುದನ್ನು ನಾವು ಕಾಣ್ತೇವೆ. ಇಲ್ಲಿ ಶ್ರೀರಾಮಕೃಷ್ಣರು ಮಾನುಷ ಭಾವ ದೈವಿ ಭಾವ, ಮಾನುಷ ಭಾವ ದೈವೀ ಭಾವ ಅಷ್ಟೇ ಅಲ್ಲ, ಪ್ರಾಣಿ ಭಾವದಲ್ಲೂ ಕೂಡ ಅವರು ಇದ್ದಂತಹದ್ದು ಅವರ ಜೀವನದಲ್ಲಿ ನಾವು ಕಾಣ್ತೇವೆ. ಪ್ರಾಣಿ ಭಾವದಿಂದ ಅವರು ಏನನ್ನು ಮಾಡಿದ್ರು. ಹೀಗೆ ಬೇರೆ ಬೇರೆ ಭಾವಗಳಲ್ಲಿ ಬೇರೆ ಬೇರೆ ಕೃತಿ ಅಂತಿರ್ತಕ್ಕಂಥ ಅದು ನಡೀತಾ ಇರ್ತದೆ, ಬೇರೆ ಬೇರೆ ಮಾತುಗಳು ಅಂತಿರ್ತಕ್ಕಂಥ ಅದು ನಡೀತಾ ಇರ್ತದೆ. ನಾನೀಗ ಉಪನ್ಯಾಸ ಮಾಡ್ತಕ್ಕಂಥ ಭಾವದಲ್ಲಿದ್ದೇನೆ, ಆಮೇಲೆ ಆ ಕಡೆ ಬಂದ ಮೇಲೆ ನಾವು ನೀವು ಎಲ್ಲ ಒಂದೇ ಸ್ನೇಹಿತರು. ಇಲ್ಲಿ ಮಾತ್ರ ನಾನು ಬೇರೆ ಕಡೆ ಕೂತ್ಕೊಂಡು ಉಪನ್ಯಾಸ ಮಾಡೋದು, ನೀವು ಕೆಲವೆಡೆ ಕೂತು ಕೇಳೋದು. ಇದೊಂದು ಬೇರೆ ಬೇರೆ ಸಂದರ್ಭ, ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ಭಾವ, ಭಾವೋತ್ಸಾರವಾಗಿ ಮಾತುಕತೆಗಳು ಇಲ್ಲಿ ಶ್ರೀರಾಮಕೃಷ್ಣ ಆ ರೀತಿ ಹೇಳ್ತಾ ಇದ್ದಾರೆ. ಈ ಮೂಲಕ ಇನ್ನೊಂದು ಮಾತನ್ನು ಕೂಡ ತಿಳಿಸ್ತಾ ಇದ್ದಾರೆ, ಸುಮ್ಮ ಸುಮ್ಮನೆ ನಮಸ್ಕಾರವನ್ನು ನಾವು ಸ್ವೀಕರಿಸುವಂತಿಲ್ಲ ಅಂತ. ನಮಸ್ಕಾರ ಸ್ವೀಕಾರ ಮಾಡೋದು ಯಾರು? ಗುರು ಹಿರಿಯರಿಗೆ ನಮಸ್ಕಾರ ಮಾಡಬೇಕು ಅಂತ ಹೇಳ್ತಕ್ಕಂಥ ಮಾತಿದೆ. ಆದರೆ ಆ ಗುರು ಹಿರಿಯರು ಆ ನಮಸ್ಕಾರವನ್ನು ತಾವೇ ಸ್ವೀಕಾರ ಮಾಡುವುದಾಗಿಲ್ಲ, ಅವರು ಭಗವಂತನಿಗೆ ಅದನ್ನು ವರ್ಗಾಯಿಸಿಬಿಡ್ಬೇಕಾಗುತ್ತೆ. ಅದನ್ನೇನಾದ್ರೂ ವರ್ಗಾಯಿಸಿ ಅವರೇನಾದ್ರೂ ಇಟ್ಕೊಂಡ್ರು ನೋಡಿದ್ರು, ನಾನೇನು ಕಡಿಮೆ, ನಾನು ಹೇಗೆ ಬಂದ್ಬಿಟ್ಟು ನಾನು ಬಂದು ನಮಸ್ಕಾರ ಮಾಡ್ತಾ ಇದ್ದಾರೆ ಅಂತ ಒಂದೇನಾದ್ರೂ ಒಂದು ಬಿಟ್ಟು ಸಾಕು ಮೂದಿ ಕೆಲಸ. ಅವರ ವ್ಯಕ್ತಿತ್ವ ಅಂತ ಹೇಳ್ತಕ್ಕಂಥ ಅರ್ಥ ಸಂಪೂರ್ಣ ನಾಶವಾಗಿ ಹೋಗಿಬಿಡುತ್ತದೆ. ಇದಕ್ಕೆಲ್ಲ ಹಲವಾರು ಘಟನೆಗಳೆಲ್ಲ ಇವೆ, ಅದನ್ನ ಹೇಳೋದಕ್ಕೆ ಸಮಯ ಇಲ್ಲ. ಇದೆಲ್ಲ ಪ್ರತ್ಯಕ್ಷವಾಗಿ ನಡೆದಿದೆ. ನಮಸ್ಕಾರ ಸ್ವೀಕಾರ ಮಾಡ್ತಕ್ಕಂಥದ್ದಕ್ಕೆ ವಿಶೇಷವಾದ ಯೋಗ್ಯತೆ ಬೇಕಾಗುತ್ತದೆ. ಯೋಗ್ಯತೆ ಇದ್ರೂ ಕೂಡ ಒಂದು ಉಪಾಯ ಇದೆ ಅಂತ ಹೇಳಿದ್ರೆ ಅದನ್ನು ಭಗವಂತನಿಗೂ ವರ್ಗಾಯಿಸ್ತಕ್ಕಂಥದ್ದು. ಹರಿಓಂ ತತ್ಸತ್ ಅಂತ ಸನ್ಯಾಸಿಗಳು ನಮಸ್ಕಾರ ಮಾಡ್ತಾ ಇದ್ರೆ, ಸನ್ಯಾಸಿಗಳಿಗೆ ನಮಸ್ಕಾರ ಮಾಡ್ತಾ ಇದ್ರೆ ಅವ್ರು ಹೇಳುವಂತ ಕ್ರಮ ಹರಿಓಂ ಹರಿಓಂ ಹರಿಓಂ ಅಂತ. ನಾನು ಜಯರಾಮಕೃಷ್ಣ ಅಂತ ಹೇಳ್ತಾ ಇರ್ತೇನೆ. ಇನ್ನು ಕೆಲವರು ಇನ್ನೊಂದು ಹೆಸರನ್ನು ಹೇಳ್ಬೋದು, ನಾರಾಯಣ ನಾರಾಯಣ ನಾರಾಯಣ ಅಂತ ಹೇಳ್ತಾ ಇರ್ಬೋದು. ಹಾಗೆ ಹೇಳಿದ್ರೆ ಏನರ್ಥ? ಅದು ಅವನಿಗೆ ಸಂದಿತು ಅಂತ ಅರ್ಥ. ನಿಜಕ್ಕೂ ಭಗವಂತನಿಗೆ ಮಾತ್ರವೇ ನಮಸ್ಕಾರ ಮಾಡಬೇಕಾಗ್ತದೆ. ಇಲ್ಲಿ ಶ್ರೀರಾಮಕೃಷ್ಣ ಆ ಒಂದು ವಿನಯವನ್ನು ತೋರಿಸ್ತಾ ಇದ್ದಾರೆ, ಅದ್ಭುತವಾದಂತಹ ವಿನಯ. ಈ ವಿನಯ ಅಂತ ಹೇಳ್ತಕ್ಕಂಥ ಅದು ಎಲ್ಲಿದೆಯೋ ಅಲ್ಲಿ ಧರ್ಮ ಇದೆ, ಸದ್ಗುಣ ಇದೆ, ಸದಾಚಾರ ಇದೆ, ಸರ್ವೂ ಇದೆ. ವಿನಯ ಅಂತ ಹೇಳ್ತಕ್ಕಂಥ ಅದು ಎಲ್ಲಿದ್ವೋ ಅಲ್ಲಿ ಏನೂ ಇಲ್ಲ. ಎತ್ತರದ ಗುಡ್ಡದಲ್ಲಿ ಯಾವುದೂ ನಿಲ್ಲೋದಿಲ್ಲ, ಬರೀ ಬೋಳು ಗುಡ್ಡ. ಹಳ್ಳದಲ್ಲಿ ಮಾತ್ರವೇ ನೀರು ನಿಲ್ತದೆ, ಎಲ್ಲೆಲ್ಲೂ ಎಲ್ಲವೂ ನಿಲ್ತದೆ, ಏನು ಹಾಕಿದ್ರೆ ಅದು ನಿಲ್ತದೆ ಅಂತ ಮಾತನ್ನು ಶ್ರೀರಾಮಕೃಷ್ಣ ಒಂದು ಕಡೆ ಹೇಳ್ತಾರೆ. ಈ ರೀತಿಯಲ್ಲಿ ಒಂದು ವಿನಯವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ನನಗೇಕೆ ಭಗವಂತನಿಗೆ ಪ್ರಣಾಮ ಮಾಡಿ ಅಂತ ಪರಮಾಂಸರು ಮತ್ತೆ ಈಗ ಹೇಳ್ತಾ ಇದ್ದಾರೆ. ಭಗವಂತನೇ ಈ ಎಲ್ಲವೂ ಆಗಿದ್ದಾನೆ, ಆದರೆ ಕೆಲವು ವಸ್ತುಗಳಲ್ಲಿ ಮಾತ್ರ ವಿಶೇಷವಾಗಿ ವ್ಯಕ್ತನಾಗಿದ್ದಾನೆ. ಉದಾಹರಣೆಗೆ ಸಾಧುಗಳಲ್ಲಿ. ಹಾಗಾದ್ರೆ ದುಷ್ಟರಿದ್ದಾರಲ್ಲ ಎಂಬುದಾಗಿ ಏನೋ ಕೇಳಬಹುದು. ಹೌದು, ನಿಜ, ಹುಲಿಸಿಂಹಗಳು ಇದೆಯಲ್ಲ, ಆದರೆ ಹುಲಿ ಭಗವಂತನನ್ನ ಆಲಿಂಗನ ಮಾಡಿಕೊಳ್ಳೋದಕ್ಕೆ ಯತ್ನಿಸಬಾರದು. ದೂರದಿಂದಲೇ ಅದಕ್ಕೆ ಪ್ರಣಾಮ ಮಾಡಿ ಹೊರಟು ಬಂದು ಬಿಡಬೇಕು. ಉದಾಹರಣೆಗೆ ನೀರನ್ನು ತೆಗೆದುಕೋ, ಕೆಲವು ನೀರನ್ನು ಕುಡಿಯಬಹುದು, ಇನ್ನು ಕೆಲವನ್ನ ಪೂಜೆಗೆ ಉಪಯೋಗಿಸಬಹುದು, ಮತ್ತೆ ಕೆಲವನ್ನ ಸ್ನಾನಕ್ಕೆ ಉಪಯೋಗಿಸಬಹುದು, ಮತ್ತು ಕೆಲವು ಇವೆ ಅದನ್ನ ಮೊಸರೆ ಸಿಕ್ಕೋದಕ್ಕೂ ಮಾತ್ರ ಉಪಯೋಗಿಸಬಹುದು. ಭಗವಂತ ಎಲ್ಲದರಲ್ಲೂ ಇದ್ದಾನೆ, ಆದರೆ ಯೋಗ್ಯತೆಗನುಸಾರವಾಗಿ ಅರ್ಹತೆಗನುಸಾರವಾಗಿ ಅವನು ಕೆಲವು ಕಡೆ ಹೆಚ್ಚಾಗಿ ಇದ್ದಾನೆ, ಕೆಲವು ಕಡೆ ಬಹಳ ಕಡಿಮೆಯಾಗಿದ್ದಾನೆ. ಕೂಲಿ ಜನರಲ್ಲೂ ಕೂಡ ಭಗವಂತ ಇದ್ದಾನೆ. ಯಾವ ರೀತಿಯಲ್ಲಿದ್ದಾನೆ? ಮೊಸರೆ ಸಿಕ್ಕುವುದಕ್ಕೆ ಯೋಗ್ಯವಾದಂತಹ ನೀರಿನ ಉಪಾಧಿಯಲ್ಲಿ ಎಂದು ಉದಾಹರಣೆ ಕೊಟ್ಟರು. ಮೊಸರೆ ಸಿಕ್ಕತಕ್ಕಂತಹ ನೀರು ಕೂಡ ನೀರೇ. ಇದೆಲ್ಲ ಅರ್ಹತೆ ಅರ್ಹತೆ ಅನ್ನುವ ಶಬ್ದದಲ್ಲಿ ಇದರ ಅರ್ಥ ಎಲ್ಲ ಇದೆ. ಅರ್ಹತೆ ಇಲ್ಲದೇನೆ ಯಾರು ಯಾವ ಕಾರ್ಯವನ್ನು ಮಾಡೋಕ್ಕಾಗೋದಿಲ್ಲ. ವೇಣೆ ಶೇಷಣ್ಣನವರ ಬಳಿಗೆ ಒಬ್ಬಳು ಯುವತಿ ವೇಣೆ ಕಲಿಯೋದಕ್ಕೆ ಬಂದಿದ್ರು. ಆಕೆ ವೇಣೆ ಕಲಿಯೋದಕ್ಕೆ ಪ್ರಾರಂಭ ಮಾಡಿದ್ರು, ಇವರು ಹೇಳ್ಕೊಡೋದಕ್ಕೆ ಪ್ರಾರಂಭಿಸಿದ್ರು. ಕೈ ಆಡ್ತಾ ಇದ್ರು, ಹಲವಾರು ಪಾಡುಗಳೆಲ್ಲ ಆಗಿವೆ. ಆ ಕೈ ಬೆರಳು ತಳ್ತಕ್ಕಂಥ ಈ ವೇಣೆ ಮೇಲೆ ಓಡಾಡೋದಕ್ಕೆ ಯಾವ ರೀತಿಯೂ ಕೂಡ ಅರ್ಹತೆಯನ್ನು ಪಡೆದಿಲ್ಲ ಅಂತಕ್ಕಂಥದ್ದನ್ನು ವೇಣೆ ಶೇಷಣ್ಣರು ಕಾಣ್ತಾರೆ. ವಿದ್ಯೆ ಇಲ್ಲಿ ಫಲಿತರಿಕೆ ಇಲ್ಲ ಅಂತ ಆ ಬೆರಳುಗಳನ್ನು ನೋಡಿ ಅವರಿಗೆ ಅನ್ನಿಸುತ್ತದೆ. ಒಂದು ದಿನ ಬಹಳ ವಿನಯದಿಂದ ಆ ಯುವತಿಗೆ ಹೇಳಿದ್ರಂತೆ, ಅಮ್ಮ ಈ ಕೈಯನ್ನು ಸುಮ್ಮನೆ ಹಾಳು ಮಾಡಿಕೊಡ್ತಾ ಇದೆಯಲ್ಲ, ಎಷ್ಟು ಚೆನ್ನಾಗಿ ಮುದ್ರೆ ತಿಕ್ಕಬಹುದಾಗಿತ್ತು ಅದನ್ನ ಏನಿ ಮೇಲೆ ಆಡ್ತಾ ಇದೆಯಲ್ಲ, ಅದರ ಮುದ್ರೆ ತಿಕ್ಕೋದಕ್ಕೆ ಯೋಗ್ಯವಾದಂತಹ ಬೆರಳುಗಳನ್ನ ವೀಣೆಗೆ ಉಪಯೋಗಿಸಿದ್ರೆ ಏನು ಪ್ರಯೋಜನವಾಗುತ್ತೆ ಅಂತ ನಮ್ಮ ರೀತಿಯಲ್ಲಿ ಹೇಳದಂತೆ ಅರ್ಹತೆಯನ್ನು ಪಡ್ತಕ್ಕಂಥದ್ದು ಒಂದು ವಿದ್ಯೆ ಇರುತ್ತೆ. ಭಗವಂತ ಕ್ರಿಮಿಕೀಟಾದಿಗಳಲ್ಲೂ ಕೂಡ ಇದ್ದಾರೆ ನಿಜ, ಆದರೆ ಕ್ರಿಮಿಯ ಸಾಧು ಸಜ್ಜನರು ಇದ್ದಾರೆ ಅಂತ ಒಂದು ಮಾತುಗಳನ್ನೆಲ್ಲ ಹೇಳ್ತಾ ಆ ವ್ಯತ್ಯಾಸವನ್ನು ಹೇಳೋದು ಬಹಳ ಅದ್ಭುತವಾದಂತಹದ್ದು. ಭಗವಂತ ಎಲ್ಲರೂ ಇದ್ದಾನೆ ನಿಜ, ಹುಲಿ ನಾರಾಯಣ ಹುಲಿಯಲ್ಲೂ ಕೂಡ ಪರಮಾತ್ಮ ಇದ್ದಾನೆ, ಆದರೆ ಆಲಿಂಗನ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು. ಪ್ರತಿಯೊಬ್ಬರಲ್ಲೂ ಪರಮಾತ್ಮ ಇದ್ದಾನೆ, ಆದರೆ ಒಬ್ಬೊಬ್ಬರಲ್ಲೂ ಕೂಡ ಯಾವ ಯಾವ ರೀತಿಯಲ್ಲಿ ನಡ್ಕೊಳ್ಬೇಕು ಆಯಾ ರೀತಿಯಲ್ಲೇ ನಡ್ಕೊಳ್ಬೇಕು. ಆಗ ಒಬ್ಬ ನೆರೆಯವನು ಪಕ್ಕದ ಮನೆಯವನು ಹೇಳ್ತಾನೆ, ವೇದಾಂತ ಮತ ಏನ್ ಹೇಳ್ತದೆ? ಆಗ ಶ್ರೀರಾಮಕೃಷ್ಣ ಹೇಳ್ತಾರೆ, ವೇದಾಂತವಾದಿಗಳು ಹೇಳ್ತಾರೆ ಸೋಹಂ ಅಂದ್ರೆ ನಾನೇ ಭಗವಂತ ಅಂತ. ಬ್ರಹ್ಮಸತ್ಯ ಜಗನ್ ಮಿಥ್ಯ, ನಾನು ಎಂಬುದು ಮಿಥ್ಯ, ಕೇವಲ ಆ ಪರಬ್ರಹ್ಮ ಮಾತ್ರ ಸತ್ಯ ಅಂತ ಆ ವೇದದ ಮಾತನ್ನ ವೇದಾಂತದ ಮಾತನ್ನ ಹೇಳಿದ್ರು. ಬಳಿಕ ಮುಂದುವರಿಸ್ತಾ ಹೇಳ್ತಾರೆ, ಆದ್ರೆ ಅಹಂ ಅಂತ ನಾನು ಹೋಗುವುದಿಲ್ಲವಾದ್ರಿಂದ ನಾನು ಭಗವಂತನ ದಾಸ, ಭಗವಂತನ ಪುತ್ರ, ಭಗವಂತನ ಭಕ್ತ ಅಂತನ್ನುವ ಭಾವ ಬಹಳ ಒಳ್ಳೆಯದು. ಸೋಹಂ ಸೋಹಂ ಸೋಹಂ, ಇದು ಬಹಳ ಸುಲಭ ಯಾವುದಕ್ಕೆ ಹೇಳೋದಕ್ಕೆ. ಇದಕ್ಕೆ ಪಂಜಾಬಿ ವೇದಾಂತ ಅಂತ ಕೂಡ ಹೆಸರಿಟ್ಟಿದ್ದಾರೆ. ಆ ವೇದಾಂತದ ಪ್ರಕಾರ ನಾನು ನೀನು ಎಲ್ಲ ಒಂದೇ, ಅದನ್ನು ದುರುಪಯೋಗ ಪಡಿಸ್ಕೊಂಡು ಯಾವ ರೀತಿ ಹೋಗಿದೆ ಅಂತ ಹೇಳಿದ್ರೆ ನೋಡು, ಒಬ್ಬ ಹೇಳಿದಂತೆ ತನ್ನ ಸ್ನೇಹಿತನತ್ರ, ನನ್ನ ಜೇಬಿನಲ್ಲಿ ಹಣ ಇದೆಯಲ್ಲ ಮತ್ತು ನಿನ್ನ ಜೇಬಿನಲ್ಲಿ ಹಣ ಇದೆಯಲ್ಲ, ಇದರಲ್ಲಿ ಏನ್ ವ್ಯತ್ಯಾಸ ಇಲ್ಲ, ನಾನು ನೀನು ಒಂದೇ. ಆದ್ರಿಂದ ನಿನ್ನ ಜೇಬಿನಲ್ಲಿರ್ತಕ್ಕಂಥ ಹಣ ಅದು ನನ್ನದು, ಯಾಕೆ ನಾನು ನೀವು ಒಂದೇ. ನನ್ನ ಜೇಬಿನಲ್ಲಿರ್ತಕ್ಕಂಥ ಹಣ ನನ್ನದೇ, ಯಾಕೆ ನಾನು ನೀವು ಒಂದೇ. ಮನಸ್ಸಿನಲ್ಲಿ ಶುದ್ಧತೆ ಅಂತಿರತಕ್ಕಂಥದ್ದು ಇಲ್ಲದೆ ಹೋಯಿತು ಅಂತ ಹೇಳಿದ್ರೆ ಈ ವೇದಾಂತ ವಾಕ್ಯಗಳು ದುರುಪಯೋಗಕ್ಕೆ ಗುರಿಯಾಗಿಬಿಡುತ್ತವೆ, ಅದರ ದುರುಪಯೋಗ. ಅದಕ್ಕೋಸ್ಕರ ಶ್ರೀರಾಮಕೃಷ್ಣ ಹೇಳ್ತಾರೆ, ಆದರೆ ಅಹಂ ಅಂತ ಹೇಳ್ತಕ್ಕಂಥದ್ದು ಮನಸ್ಸಿನ ಬಳಿಯೇ ಈ ಅಹಂ ಮತ್ತು ಸ್ವಾರ್ಥತೆ ಹಾಗೂ ಆಸೆ ಆಕಾಂಕ್ಷೆಗಳು. ಆದ್ರಿಂದ ಈ ಅಹಂ ಅಂತ ಹೇಳ್ತಕ್ಕಂಥದ್ದು ಸುಲಭವಾಗಿ ಹೋಗುವುದಿಲ್ಲ. ಆದ್ರಿಂದ ನಾನು ಭಗವಂತನ ದಾಸ, ಸೋಹಂ ಅಲ್ಲ ದಾಸೋಹಂ ಅನ್ನುವ ಭಾವನೆಯನ್ನ, ಅಥವಾ ನಾನು ಭಗವಂತನ ಪುತ್ರ ಅಥವಾ ನಾನು ಭಗವಂತನ ಭಕ್ತ ಅಂತನ್ನುವ ಈ ಭಾವ ಇಟ್ಕೊಳ್ಳೋದು ಒಳ್ಳೆಯದು, ಅದು ಬಹಳ ಒಳ್ಳೆಯದು. ಕಲಿಯುಗಕ್ಕೆ ಭಕ್ತಿಯೋಗವೇ ಶ್ರೇಯಸ್ಕರವಾದದ್ದು, ಕಲಿಯುಗಕ್ಕೆ ಭಕ್ತಿಯೋಗವೇ ಶ್ರೇಯಸ್ಕರವಾದದ್ದು. ಎಂದರೆ ವಿಷಯ ಬುದ್ಧಿ ಭಕ್ತಿಯಿಂದಲೇ ಆತನ ಸಾಕ್ಷಾತ್ಕಾರವನ್ನು ಪಡೆದುಕೊಳ್ಬಹುದು. ದೇಹ ಬುದ್ಧಿ ಇತ್ತು ಅಂದರೆ ವಿಷಯ ಬುದ್ಧಿ ಇದ್ದೇ ಇರ್ತದೆ, ರೂಪ ರಸ ಗಂಧ ಸ್ಪರ್ಶ ಶಬ್ದ ಇವು ವಿಷಯಗಳು. ವಿಷಯ ಬುದ್ಧಿ ಹೋಗಬೇಕಾದ್ರೆ ಬಹಳ ಕಷ್ಟ, ವಿಷಯ ಬುದ್ಧಿ ಇರುವವರೆಗೆ ಸೋಮ ಭಾವ ಉಂಟಾಗದು. ತ್ಯಾಗಿಗಳಿಗೆ ವಿಷಯ ಬುದ್ಧಿ ಬಹಳ ಕಡಿಮೆ, ಸಂಸಾರಿಗಳು ಸರ್ವದಾ ವಿಷಯ ಚಿಂತನೆಯಲ್ಲಿ ನಿರತರಾಗಿರ್ತಾರೆ, ಆದ್ರಿಂದ ಅವರಿಗೆ ದಾಸೋಹಂ ಭಾವ ಒಳ್ಳೆಯದು. ಆಗ ನೆರೆಯವ ಹೇಳ್ತಾನೆ, ನಾವು ಪಾಪಿಗಳು, ನಮಗೆ ಗತಿ ಏನು? ಶ್ರೀರಾಮಕೃಷ್ಣ ಆಗಿರುತ್ತಾರೆ. ಭಗವಂತನ ನಾಮಗುಣ ಕೀರ್ತನೆ ಮಾಡಿದ್ದೆ, ಆದರೆ ದೇಹಕ್ಕೆ ಸಂಬಂಧಪಟ್ಟಂತಹ ಪಾಪಗಳೆಲ್ಲ ಕಾಲಿಗೆ ಬುದ್ಧಿ ಹೇಳುತ್ತವೆ. ದೇಹವೆಂಬ ವೃಕ್ಷದಲ್ಲಿ ಪಾಪವೆಂಬ ಹಕ್ಕಿಗಳು ಕುಳಿತುಕೊಳ್ಳುತ್ತವೆ. ಭಗವಂತನ ನಾಮಗುಣ ಕೀರ್ತನೆ ಮಾಡುವುದೇ ಕೈಚಪ್ಪಾಳೆ ಹೊಡೆದ ಹಾಗೆ. ಕೈಚಪ್ಪಾಳೆ ಹಾಕಿದೊಡನೆಯೇ ಮರದಿಂದ ಎಲ್ಲ ಹಕ್ಕಿಗಳು ಓಡಿ ಹೋಗುವ ಹಾಗೆ ಭಗವಂತನ ನಾಮಗುಣ ಕೀರ್ತನೆ ಮಾಡಿದೊಡನೆಯೇ ಎಲ್ಲ ಪಾಪಗಳು ತಂಬಿ ಕೇಳುತ್ತವೆ. ಹರಿಸ್ಮರಣೆ ಮಾಡಿದ ಒಡನೆ, ಭಗವನ್ ನಾಮ ಸಂಕೀರ್ತನೆಯನ್ನು ಮಾಡಿದ ಒಡನೆಯೇ ಪಾಪ ಅಂತ ಹೇಳ್ತಕ್ಕಂಥ ಅದು ಹೊರಟೋಗಿ ಬಿಡುತ್ತದೆ. ಅದಕ್ಕೋಸ್ಕರವೇ ನಾವು ಮತ್ತೆ ಮತ್ತೆ ಕೇಳ್ತಾ ಇದ್ದೀವಿ ಈ ಒಂದು ಹರಿಭಜನೆ ಯಾತಕ್ಕೆ ಮಾಡಬೇಕು, ಹೇಗೆ ಮಾಡಬೇಕು ಅಂತಂದ್ರನ್ನ. ಹರಿಭಜನೆ ಮಾಡು ನಿರಂತರ, ಹರಿಭಜನೆ ಮಾಡು ನಿರಂತರ, ಹರಿಭಜನೆ ಮಾಡು ನಿರಂತರ, ಪರಗತಿಗಿದು ನಿರ್ಧಾರ ನೋಡು, ಪರಗತಿಗಿದು ನಿರ್ಧಾರ ನೋಡು, ಭಜನೆ ಮಾಡು ನಿರಂತರ. ಮೊದಲೆ ತೋರುತ್ತದೆ ಮಧುರ ವಿಷಯ ಸುಖ, ಮೊದಲೆ ತೋರುತ್ತದೆ ಮಧುರ ವಿಷಯ ಸುಖ, ಕಡೆಯಲ್ಲಿ ದುಃಖ ಅನೇಕ, ಹರಿ ಭಜನೆ ಮಾಡು ನಿರಂತರ. ವೇದಶಾಸ್ತ್ರಗಳ ಓದಿದರೇನು, ವೇದಶಾಸ್ತ್ರಗಳ ಓದಿದರೇನು, ಸಾಧನಕ್ಕೆ ನಿರ್ಧಾರ, ಹರಿ ಭಜನೆ ಮಾಡು ನಿರಂತರ, ಹರಿ ಭಜನೆ ಮಾಡು ನಿರಂತರ. ಸಾರವೊಬ್ಬವು ಸಂಸಾರ ವಿಮೋಚಕ, ಸಾರವೊಬ್ಬವು ಸಂಸಾರ ವಿಮೋಚಕ, ಸೇವ ಶ್ರೀಹಯ ಪರಿಣಾಮ ಸಂಕೀರ್ತನೆಯನ್ನು ಮಾಡುವುದರ ಮೂಲಕ ಸರ್ವ ಪಾಪಗಳು ಪರಿಹಾರ, ಸುಲಭವಾದ ಉಪಾಯವನ್ನು ಹೇಳಿಕೊಟ್ಟಿದ್ದಾರೆ ಶ್ರೀರಾಮಕೃಷ್ಣ. ಚಪ್ಪಾಳೆ ತಟ್ಟುತ್ತಾ ಪರಿಣಾಮ ಸಂಕೀರ್ತನೆಯನ್ನು ಮಾಡಬೇಕು ಅಂತ. ಅದನ್ನು ಈಗ ಮಾಡೋದಕ್ಕೆ ಸಮಯ ಇಲ್ಲ, ನಾವೇ ಮನೆಯಲ್ಲಿ ಮಾಡಿಕೊಳ್ಬಹುದಲ್ಲ. ಎರಡು ಕೈಗಳನ್ನು ಕೊಟ್ಟಿದ್ದಾನೆ ಭಗವಂತ ನಮಗೆ, ಅದನ್ನ ಎರಡು ಕೆಲಸಕ್ಕೆ ಉಪಯೋಗಿಸ್ಕೊಳ್ಬಹುದು. ಒಂದು ಭಜನೆ ಮಾಡೋದಕ್ಕೆ, ಇನ್ನೊಂದು ಚೇಟೆ ಮಾಡೋದಕ್ಕೆ. ನಾಮಗುಣ ಸಂಕೀರ್ತನೆಯನ್ನು ಮಾಡಿದವರಿಗೆ ಎಲ್ಲ ಪಾಪಗಳು ಕಂಬಿ ಕೀಳುತ್ತವೆ ಅಂತ ಹೇಳ್ತಕ್ಕಂಥ ಮಾತನ್ನ ಶ್ರೀರಾಮಕೃಷ್ಣ ಹೇಳಿದ್ದಾರೆ. ಅದಕ್ಕಿಂತ ಮೊದಲು ಎಲ್ಲರೂ ಹೇಳಿದ್ದಾರೆ, ಅದೇ ಮಾತನ್ನು ಶ್ರೀರಾಮಕೃಷ್ಣ ಪುನರಾವರ್ತನೆ ಮಾಡಿರ್ತಕ್ಕಂಥದ್ದು. ಮತ್ತೆ ನಮ್ಮ ನೆನಪಿಗೆ ತಂದುಕೊಟ್ಟಿದ್ದಾರೆ ಅದನ್ನ. ಅತ್ಯಂತ ಸುಲಭವಾಗಿ ನರಿಸ್ಮರಣೆ ಮಾಡ್ತಾ ಈ ಪಾಪವನ್ನು ಕಳೆದುಕೊಳ್ಬೇಕು, ಶುದ್ಧರಾಗಬೇಕು. ನಾಮ ಸಂಕೀರ್ತನೆಯ ಮೂಲಕ ಶ್ರೀಮಾತೆ ಶಾರದಾ ದೇವಿಯವರು ಹೇಳ್ತಾರೆ, ಶರೀರವೂ ಶುದ್ಧವಾಗ್ತದೆ, ಮನಸ್ಸು ಶುದ್ಧವಾಗ್ತದೆ. ಶುದ್ಧವಾದರೆ ಆಧ್ಯಾತ್ಮಿಕ ಸಿದ್ಧಿ ಆಗದು ಅಂತ ಹೇಳ್ತಕ್ಕಂಥ ಮಾತು ಹೇಳಿದಾಗ ನಾವೆಲ್ಲ ನಿರಾಶರಾಗುವ ಸಂದರ್ಭ ಇರ್ತದೆ. ಯಾಕೆ? ನಾವು ಶುದ್ಧರಲ್ಲ, ಪಾಪಗಳಿವೆ. ಶುದ್ಧಿ ಮಾಡಿಕೊಳ್ಳೋದಕ್ಕೆ ದಾರಿ ಏನು? ನಾಮ ಸಂಕೀರ್ತನೆ. ಅವರಿಗೊಂದು ಕೇಳದ ಮತ್ತೆ ಹೋಗ್ತೀವಿ ನಾವು. ಇದನ್ನೆಲ್ಲ ಹೇಳಿ ಆಗಿದೆ, ಕೇಳಿ ಆಗಿದೆ, ಮತ್ತೆ ಪಾಪ ಹೋಗುದು ಹೇಗೆ ಅಂತ ಹೇಳಿದ್ರೆ, ಶ್ರೀರಾಮಕೃಷ್ಣ ತರ ಗಂಗಾ ನದಿಗೆ ಸ್ನಾನಕ್ಕೆ ಹೋಗ್ತಾರೆ, ಪಾಪಗಳೆಲ್ಲ ಹೋಗಲಿ ಅಂತ. ಸ್ನಾನ ಮುಗಿಸ್ಕೊಂಡು ಮೇಲ್ಗಡೆ ಬಂದ ಮೇಲೆ ಆ ಮರದಲ್ಲಿ ಇರ್ತಕ್ಕಂಥ ಆ ಪಾಪಗಳು ದುಬ್ಬ ದುಬ್ಬ ದುಬ್ಬ ದುಬ್ಬ ದುಬ್ಬ ಬಂದು ಬಂದು ಪುನಃ ಬುಜದ ಮೇಲೆ ಕುಳಿತುಕೊಂಡು ಬಿಡ್ತವೆ. ಅದಕ್ಕೋಸ್ಕರ ಈ ಪಾಪ ಬುದ್ಧಿ ಎದುರುತ್ತಕ್ಕಂಥ ಅದು ಹೋಗ್ತಾ ಇಲ್ಲ. ಎಷ್ಟು ಸಣ್ಣ ನಾಮಸ್ಮರಣೆ ಇರತಕ್ಕಂತಹ ಗಂಗಾ ಸ್ನಾನ ಮಾಡಿದರೂ ಕೂಡ ನಾವು ಪಾಪ ಬುದ್ಧಿ ಯಾತಕ್ಕೆ ಹೋಗ್ತಾ ಇಲ್ಲ ಅಂತ ಹೇಳಿದ್ರೆ, ಒಳಗಡೆ ಆ ಶ್ರದ್ಧೆಯನ್ನು ನಾವು ಬೆಳೆಸ್ಕೊಳ್ಳಿಲ್ಲ. ನಾನು ಭಗವಂತನ ನಾಮ ಸಂಕೀರ್ತನೆ ಮಾಡಿದರೆ ನನಗಿಂತ ಪಾಪ ಅಂತ ಹೇಳ್ತಕ್ಕಂಥ ಈ ಒಂದು ನಿಚ್ಚಲವಾದಂತಹ ನಿಶ್ಚಲವಾದಂತಹ ಬುದ್ಧಿಯನ್ನು ನಾವು ಇಟ್ಕೊಂಡಾಗ ಖಂಡಿತವಾಗಿ ಏನು ಪಾಪ ಇರೋದಿಲ್ಲ. ಶ್ರೀರಾಮಕೃಷ್ಣ ಅಂತ ಹೇಳ್ತಾರೆ. ಮತ್ತೆ ನೋಡು, ಹುಲ್ಲುಗಾವಲಿನಲ್ಲಿ ತೆಗೆದಿರುವಂತಹ ಕುಂಟೆಯ ನೀರು ಸೂರ್ಯನ ತಾಪದಿಂದ ತನ್ನಷ್ಟಿಗೆ ತಾನೇ ಇಂಗಿ ಹೋಗಿಬಿಡುತ್ತದೆ. ಅದೇ ರೀತಿಯಾಗಿ ಪಾಪ ಪುಷ್ಕರಣಿಯ ನೀರು ಭಗವಂತನ ನಾಮಗುಣ ಕೀರ್ತನೆಯಿಂದ ತನ್ನಷ್ಟಿಗೆ ತಾನೇ ಇಂಗಿ ಹೋಗಿಬಿಡುತ್ತದೆ ಅಂತ ಇನ್ನೊಂದು ಉದಾಹರಣೆ ಕೊಟ್ಟರು. ಕೆರೆ ಕುಂಟೆಗಳಲ್ಲಿ ನೀರು, ಭದ್ರವಾದಂತಹ ನೀರು ಸೇರಿಕೊಂಡಿರುತ್ತದೆ. ಆ ನೀರು ಸೇರ್ತಕ್ಕಂಥದ್ದು ಇಂಗಿ ಹೋಗ್ತದೆ, ಪಾಪ ಪುಷ್ಕರಣಿ ಅಂತ ಹೇಳ್ತಕ್ಕಂಥದ್ದು ಈ ರೀತಿಯಲ್ಲಿ ಖಾಲಿಯಾಗಿ ಹೋಗಿಬಿಡ್ತದೆ ಅಂತ. ಅದೇ ಮಾತನ್ನ ಶ್ರೀ ಮಾತೆ ಶಾರದಾ ದೇವಿಯವರು ಇನ್ನೊಂದು ರೀತಿಯಲ್ಲಿ ಹೇಳ್ತಾರೆ. ನೀರು ಕೊಳಕಾಗಿರಬಹುದು, ಆದರೆ ಸೂರ್ಯಕಿರಣ ಅಂತ ಹೇಳ್ತಕ್ಕಂಥದ್ದು ಆ ನೀರನ್ನ ಮೇಲಕ್ಕೆತ್ತಿ ಮೋಡವನ್ನಾಗಿಸಿ ಮತ್ತೊಮ್ಮೆ ಮಳೆ ಬರೆಯಿಸಿ ಆ ಮಳೆ ನೀರ ತಿಳ್ತಕ್ಕಂಥದ್ದು ಶುದ್ಧವಾಗಿರುವಂತೆ ನೋಡ್ಕೊಳ್ತದೆ. ಹಾಗೆ ನಮ್ಮ ಮನಸ್ಸು ತಿಳ್ತಕ್ಕಂಥದ್ದು ಎಷ್ಟೇ ಅಶುದ್ಧವಾಗಿದ್ದರೂ ಕೂಡ ಪರಮಾತ್ಮನ ಕೃಪಾ ಕಿರಣ ತಿಳ್ತಕ್ಕಂಥದ್ದು ಮೇಲೆತ್ತಿ ಪಾಪಗಳನ್ನು ತೆಗೆದು ಅದನ್ನು ಶುದ್ಧಗೊಳಿಸುತ್ತದೆ ಅಂತ ಹೇಳ್ತಕ್ಕಂಥ ಒಂದು ಉದಾಹರಣೆ ಮೂಲಕ ಆ ಮಾತು ಹೇಳ್ತಾರೆ. ಇದೊಂದು ತುಂಬಾ ಸ್ವಾರಸ್ಯವಾದಂತಹ ಮಾತು. ಅದನ್ನ ನಾವು ನಮ್ಮ ಕೀರ್ತನ ಸಂಗ್ರಹದಲ್ಲಿ ಇರ್ತಕ್ಕಂತಹ ಕೆಳಗಿಳಿದು ಹರಿಯುವುದೇ ಜಲದ ನಿಜ ಗುಣವಯ್ಯ ಅಂತ ಹೇಳ್ತಕ್ಕಂತಹ ಈ ಒಂದು ಹಾಡಿನ ಮೂಲಕ ಶ್ರೀಮಾತೆ ಶಾರದಾ ದೇವಿಯವರ ಆ ಸಂದೇಶವನ್ನು ನೋಡಬಹುದಾಗಿದೆ. ಕೆಳಗಿಳಿದು ಹರಿಯುವುದೇ ಜಲದ ನಿಜ ಗುಣವಯ್ಯ, ಕೆಳಗಿಳಿದು ಹರಿಯುವುದೇ ಜಲದ ನಿಜ ಗುಣವಯ್ಯ, ತಡೆಯುವುದು ಮಲಿನತೆಯ ತೊಳೆ ನೆಲದಿ ಹರಿಯುತ್ತ, ತಡೆಯುವುದು ಮಲಿನತೆಯ ತೊಳೆ ನೆಲದಿ ಹರಿಯುತ್ತ, ಜಲ ನಿಧಿಯ ಸೇರಿತ ಪರುಚಾರವಾಗುತ್ತದೆ, ಜಲ ನಿಧಿಯ ಸೇರಿತ ಪರುಚಾರ ಸಲೀಲಾರ್ಥಿ ಜನರಿಂದೆ ಅನಲ ಸಮವಾಗುವುದು. ಗಗನದಲ್ಲಿ ಹರಡಿಯು ಜಗವನೆಲ್ಲವ ಕೆಳಗೆ, ಗಗನದಲ್ಲಿ ಹರಡಿಯು ಜಗವನೆಲ್ಲವ ಬೆಳಗಿ, ಸಗರ ಜಲವನು ಕೂಡ ನಗುತ ಕರದಿಂದೇತಿ, ಸಗರ ಜಲವನು ಕೂಡ ನಗುತ ಕರದಿಂದೇತಿ, ವಿಗತ ದೋಷವ ಗೈದು ಮುಗಿಲ ರೂಪವ ಕೊಡುತ್ತ, ವಿಗತ ಪೋಷದ ಗೈದು ಮುಗಿಲ ರೂಪವ ಕೊಡುತ್ತ, ಜಗಕ್ಕೆಲ್ಲ ಸವಿ ತರುವ ಮಿಗಿ ಸುಗದ ಮಳೆ ಕರೆವ, ಜಗಕ್ಕೆಲ್ಲ ಸವಿ ತರುವ ಮಿಗಿ ಸುಗದ ಮಳೆ ಕರೆವ, ಜಲದ ವಲಯಮ್ಮ ಮನ ಕೆಲಮುದವು ಚಂಚಲರು, ಜಲದ ವಲಯಮ್ಮ ಮನ ಕೆಲಮುದವು ಚಂಚಲರು, ತಲಿನಲಿದು ಹರಿಯುವುದು ಮಲಿನಮಯ ವಿಷಯದೇ, ತಲಿನಲಿದು ಹರಿಯುವುದು ಮಲಿನಮಯ ವಿಷಯ ದೇವಿ, ಜಲದಾಚ ಜಲದಾಚ ಕೃಪೆಯಿಂದ ಮರಿದೆಮ್ಮ ಬಾಳ್ಗಳನು, ಜಲದಾಚ ಕೃಪೆಯಿಂದ ಮರಿದೆಮ್ಮ ಬಾಳ್ಗಳನು, ಜಲಮೂರ್ತಿ ಮೇಲೆತ್ತಿ ಸಲಹೆಯ ಸ್ವಾಮಿ, ಜಲಮೂರ್ತಿ ಮೇಲೆತ್ತಿ ಸಲಹೆಯ ಸ್ವಾಮಿ, ಸಲಹೆಯ ಸ್ವಾಮಿ, ಸಲಹೆಯ ಸ್ವಾಮಿ. ಕೆಳಗಿಳಿದು ಹರಿಯುವುದೇ ಜಲದ ನಿಜ ಗುಣವಯ್ಯ, ಕಳೆಯುವುದು ಮಲಿನತೆಯ ಕೊಳೆ ನೆಲದಿ ಹರಿಯುತ್ತ, ನೀರು ಶುದ್ಧವಾದದ್ದು. ಆದರೆ ನೆಲದ ಸಂಪರ್ಕಕ್ಕೆ ಬಂದಾಗ ಅದು ಕೊಳೆಯಾಗಿಬಿಡುತ್ತೆ. ಜಲನಿಧಿಯ ಸೇರಿತ ಬಲು ಕ್ಷಾರವಾಗುತ್ತದೆ. ಜಲನಿಧಿ ಅಂತಂದ್ರೆ ಸಮುದ್ರ, ಹರಿಯುವ ನೀರು ಸಮುದ್ರಕ್ಕೆ ಹೋಗಿ ಸೇರ್ತದೆ. ಅಲ್ಲಿ ಏನಾಗ್ತದೆ? ಅದು ಮೊದಲೇ ಕೊಳೆ, ಸಮುದ್ರಕ್ಕೆ ಹೋಗಿ ಉಪ್ಪಾಗ. ಈಗ ಆ ನೀರನ್ನು ಕುಡಿಯೋದು ಹೇಗೆ? ಆ ಮಣ್ಣೀರನ್ನು ಕುಡಿಯೋದಕ್ಕೆ ಸಾಧ್ಯ ಇಲ್ಲ, ಉಪ್ಪು ನೀರನ್ನು ಕುಡಿಯೋದಕ್ಕೆ ಸಾಧ್ಯ ಇಲ್ಲ. ಸಲೀಲಾರ್ಥಿ ಜಲದಿ ನಿಮಗೆ ಅನದ ಸಮವಾಗುವುದು. ಸಲೀಲಾರ್ಥಿ, ಸಲೀಲಾದ ನೀರು, ಅರ್ಥಿ ಅಂತಂದ್ರೆ ಬೇಕು ಅಂತ ಹೇಳ್ತಕ್ಕಂಥವನು, ಸಲೀಲಾರ್ಥಿ ಅಂದ್ರೆ ನೀರು ಬೇಕು ಅಂತ ಹೇಳ್ತಕ್ಕಂಥವನು, ಅಂಥವನು ಈ ಮಣ್ಣು ನೀರನ್ನೇ ಆಗಲಿ, ಆ ಉಪ್ಪು ನೀರನ್ನೇ ಆಗಲಿ ಕುಡಿದು ಬಾಯಾರಿಕೆಯನ್ನು ತೀರಿಸಿಕೊಳ್ಳೋದಕ್ಕೆ ಸಾಧ್ಯವೇ? ಶುದ್ಧವಾದ ನೀರು ಈ ರೀತಿಯಲ್ಲಿ ಅಶುದ್ಧವಾಗಿ ಉಪಯೋಗಕ್ಕೆ ಬರದೇ ಹೋಯಿತು. ಆದರೆ ಅದೇ ನೀರು ಮತ್ತೆ ಶುದ್ಧವಾಗುವ ಬಗೆ ಹೇಗೆ? ಗಗನದಲ್ಲಿ ರವಿಯು ಜಗವನೆಲ್ಲವ ಬೆಳಗಿ ಸಗರ ಜಲವನ್ನು ಕೂಡ ನಗುತ ಕರದಿಂದೆತ್ತಿ. ಆಕಾಶದಲ್ಲಿರ್ತಕ್ಕಂತಹ ಸೂರ್ಯ ತನ್ನ ಪ್ರಖರವಾದಂತಹ ಕಿರಣಗಳನ್ನು ಬಿಟ್ಟು ಜಗತ್ತನ್ನು ಬೆಳಗುವುದರೊಂದಿಗೆ ಈ ಸಾಗರದ ನೀರನ್ನು ಕೂಡ ತನ್ನೆಡೆಗೆ ಆಕರ್ಷಿಸಿಕೊಳ್ಳುತ್ತಾನೆ. ವಿಗತ ದೋಷವ ಕೈದು ಮುಗಿಲ ರೂಪವ ಕೊಡುತ್ತ ಜಗಕ್ಕೆಲ್ಲ ಸವಿ ತರುವ ನಿಗೆ ಸೊಗದ ಮಳೆ ಕರೆಯಲ್ಲ. ಮಳೆ ನೀರು ಅಂತ ಹೇಳ್ತಕ್ಕಂಥದ್ದು ಎಷ್ಟು ಶುದ್ಧವಾಗಿರುತ್ತದೆ! ಮಳೆ ನೀರನ್ನೇ ಸಂಗ್ರಹಿಸಿಕೊಂಡು ಕುಡಿತು ಅಂತ ಹೇಳಿದ್ರೆ ಅಮೃತೋಪಮವಾಗಿರುತ್ತದೆ. ಅಂತ ಅಮೃತೋಪವಾದಂತಹ ನೀರನ್ನಾಗಿ ಮಾಡಿಸ್ತಾನೆ. ಕೊಚ್ಚೆ ನೀರು, ಮಣ್ಣು ನೀರು ಅದೆಲ್ಲ ಹೋಗಿ ಸಮುದ್ರದ ನೀರ ಉಪ್ಪು ನೀರಾಗಿ ಕುಡಿಯೋದಕ್ಕೆ ಸಾಧ್ಯವಿರ್ತಕ್ಕಂತಹ ಸ್ಥಿತಿ ಬಂದಿದ್ರು ಕೂಡ ಸೂರ್ಯ ಅದನ್ನು ಹೇಗೆ ವಿಂಗಡಿಸಿ ಪರಮ ಪರಿಶುದ್ಧವಾದಂತಹ ನೀರನ್ನಾಗಿ ಮಾಡ್ತಾನೋ ಅದೇ ರೀತಿಯಲ್ಲಿ ಜಲದವನು ಎಮ್ಮ ಮನ ಕೆಳಮೊಗವು ಚಂಚಲವು. ನಮ್ಮ ಮನಸ್ಸು ಕೆಳಮುಖವಾಗಿಯೇ ಹರಿತಾ ಇರ್ತದೆ, ವಿಷಯ ಸುಖದಲ್ಲಿಯೇ ಹರಿತಾ ಇರ್ತದೆ. ಎಲ್ಲೆಲ್ಲಿ ಮಣ್ಣು ಇರ್ತದೋ ಅಲ್ಲೇ ಹರಿತಾ ಇರ್ತದೆ. ಜಲದ ರೂಪಾದೆ ನಮ್ಮ ಮನಸ್ಸು ಅದು ನಲಿ ನಲಿದು ಹರಿಯುವುದು ಮಲಿನಮಯ ವಿಷಯದೆಡೆ. ವಿಷಯ ಸುಖವನ್ನು ಅನುಭವಿಸಬೇಕು ಅಂತ ಹೇಳಿದ್ರೆ ಎಂಥ ಒಂದು ಸಂತೋಷ, ಅದಕ್ಕೆ ನಲಿ ನಲಿದು ಹರಿಯುವುದು ಮಲಿನಮಯ ವಿಷಯದೆಡೆ. ಹೇ ಜಲದಾಕ್ಷ ಕೃಪೆಯಿಂದ ಒಲಿದು ಎಮ್ಮ ಬಾಳುಗಳನ್ನು ಹೇ ಜಲಮೂರ್ತಿ ಮೇಲೆತ್ತಿ ಸಲಹೆಯ ಸ್ವಾಮಿ. ಜಲದಾಕ್ಷ ಅಂದ್ರೆ ಪುಂಡರೀಕ ವಿಷ್ಣು, ಜಲಮೂರ್ತಿ ಅಂತ ಹೇಳಿದ್ರೆ ಶಿವ. ಅಮರನಾಥದಲ್ಲಿ ಶಿವ ಜಲಮೂರ್ತಿ, ಮಂಜುಗಡ್ಡಿಯೇ ಶಿವಲಿಂಗದ ಉಪಾಧಿಯಲ್ಲಿ ಇರುವುದನ್ನು ನಾವು ನೋಡ್ತೇವೆ. ಜಲಮೂರ್ತಿ ಅಂದ್ರೆ ಲಿಂಗದೋಪಾದಿಯಲ್ಲಿ ಇರ್ತಕ್ಕಂಥವರು. ಹೀಗೆ ಆ ವಿಷ್ಣು ಈ ಶಿವ ಇಬ್ಬರು ಸೇರಿ ನಮ್ಮನ್ನ ಕಾಪಾಡಲಿ, ನಮ್ಮ ಮನಸ್ಸನ್ನು ಶುದ್ಧಗೊಳಿಸಲಿ ಅಂತ ಹೇಳ್ತಕ್ಕಂತಹ ಮಾತು ನಾವಿಲ್ಲಿ ನೋಡ್ತೇವೆ. ಪಾಪಬುದ್ಧಿ ಅಂತ ಹೇಳ್ತಕ್ಕಂತಹದ್ದು ಈ ಮನಸ್ಸಲ್ಲಿ ಇರ್ತದೆ. ಎಲ್ಲಿಯವರೆಗೆ ವಿಷಯ ವಸ್ತುಗಳು ಅಂತ ಹೇಳ್ತಕ್ಕಂಥವುಗಳು ಇರುತ್ತವೋ ಹೊರಗಡೆ, ಅಲ್ಲಿಯವರೆಗೆ ಮನುಷ್ಯರಾದಂತಹ ನಾವು ಆ ವಿಷಯಗಳಿಗೆ ಆಸೆಪಟ್ಟು ಮನಸ್ಸನ್ನು ಕಲುಷಿತಗೊಳಿಸಿಕೊಳ್ತೇವೆ. ಆದರೆ ಭಗವಂತನ ಕೃಪಾಕಿರಣಕ್ಕೆ ನಮ್ಮ ಮನಸ್ಸನ್ನು ಒಳಪಡಿಸಿಕೊಳ್ಳಬೇಕು. ಭಗವಂತನ ಪ್ರಾರ್ಥನೆ, ಪ್ರಾರ್ಥನೆಯ ಮೂಲಕ ಮಾತ್ರವೇ ಭಗವಂತನ ಕೃಪೆ ಅಂತ ಹೇಳ್ತಕ್ಕಂಥದ್ದು ನಮ್ಮ ಕಡೆಗೆ ಹರಿದು ಬರುತ್ತದೆ. ಭಗವಂತನ ಕೃಪೆ ತನ್ನಷ್ಟಕ್ಕೆ ಹರಿದು ಬರ್ತಾ ಇದೆ. ಸ್ವಾಮಿ ಬ್ರಹ್ಮ ಅಂತ ಹೇಳ್ತಾರೆ, ಹೇಗೆ ಈ ಗಾಳಿ ಅಂತ ಹೇಳ್ತಕ್ಕಂಥದ್ದು ಸ್ವೇಚ್ಛೆಯಾಗಿ ತನ್ನಿಂತಾನೆ ಬೀಸ್ತಾ ಇರ್ತದೋ ಅದೇ ರೀತಿಯಲ್ಲಿ ಪರಮಾತ್ಮನ ಕೃಪೆ ಅಂತ ಹೇಳ್ತಕ್ಕಂಥದ್ದು ಎಲ್ಲೆಂದೂ ಎಂದೆಂದೂ ಯಾವಾಗಲೂ ಹರಿದಾಡ್ಕೊಂಡೇ ಇರುತ್ತದೆ. ಆದರೆ ಸಮಸ್ಯೆ ಏನು ಅಂತ ಹೇಳಿದ್ರೆ, ಕಿಟಕಿ ಬಾಗಿಲನ್ನು ಮುಚ್ಚಿಕೊಂಡಿದ್ರೆ ಹೊರಗಡೆ ಎಷ್ಟೇ ಗಾಳಿ ಬೀಳ್ತಾ ಇದ್ರು ಒಳಗಡೆ ಹ್ಯಾಕ್ ಬರೋದು ಸಾಧ್ಯ ಅದು. ಹಾಗೆ ಹೃದಯ ದ್ವಾರವನ್ನು ಮುಚ್ಚಿಟ್ಕೊಂಡಿದ್ರೆ ಪರಮಾತ್ಮನ ಕೃಪೆ ಅಂತ ಹೇಳ್ತಕ್ಕಂಥ ಅದು ಒಳಗೆ ಬರೋದಕ್ಕೆ ಹೇಗೆ ಸಾಧ್ಯ? ಈ ಸಮುದ್ರದಲ್ಲಿ ಇರ್ತಕ್ಕಂತಹ ದೊಡ್ಡ ದೊಡ್ಡ ನಾವೆಗಳು ಹಾಯಿಯನ್ನ ಬಿಡಿಸಿಕೊಂಡು ನೇರವಾಗಿ ಹೋಗ್ತಾ ಇರುತ್ತವೆ, ನಿರಾತಂಕವಾಗಿ ಹೋಗ್ತಾ ಇರುತ್ತವೆ. ಗಾಳಿ ಅಂತ ಹೇಳ್ತಕ್ಕಂಥ ಅದು ಬೀಸಿದ್ರೆ ಮಾತ್ರ ಆ ಪತಾಕಿ ಅಂತ ಹೇಳ್ತಕ್ಕಂಥ ಅದರ ಮೂಲಕ ಗಾಳಿ ಸೇರಿಕೊಂಡು ದೋಣಿನ ಮುಂದೆ ತಕೊಂಡು ಹೋಗ್ತಾ ಇರ್ತವೆ. ಆದ್ರೆ ಗಾಳಿ ಬೀಸ್ತಾ ಇದ್ರು ಕೂಡ ಈ ಹಾಯಿ ಅಂತ ಹೇಳ್ತಕ್ಕಂಥ ಅದು ತೆರೆದುಕೊಳ್ಳದೆ ಹೋದ್ರೆ, ಹಾಯಿ ಮುಚ್ಚಿಕೊಂಡಿದ್ರೆ ಆ ಗಾಳಿ ಬೀಸಿತಾನೆ ಏನ್ ಪ್ರಯೋಜನ? ಅಂತಲ್ಲ ಉದಾಹರಣೆಯನ್ನು ಕೊಟ್ಟು ಹೇಳ್ತಾರೆ. ನಮ್ಮ ಕೆಲಸ ಏನಪ್ಪ ಅಂತಂದ್ರೆ ಹಾಯಿ ಕರೆಯುವಂತದ್ದು. ನಾವು ಸುಮ್ಮನೆ ಹಾಯ್ ಆಗಿದ್ರೆ ಸಾಲದು, ಹಾಯಿ ಕರೆಯುವಂತಹ ಕೆಲಸ ಮಾಡಬೇಕು. ಅಂದ್ರೆ ಏನದು? ಹೃದಯ ದ್ವಾರವನ್ನು ತೆರೆಯುವುದು, ಪ್ರಾರ್ಥನೆಯ ಮೂಲಕ ಹೃದಯ ದ್ವಾರ ಅಂತ ಹೇಳ್ತಕ್ಕಂಥದ್ದು ತಿಳಿತದೆ. ಹೇ ಭಗವಂತ, ನೀನೇ ಗತಿ, ನೀನೇ ಮತಿ ಅಂತ ಹೇಳ್ತಕ್ಕಂತಹ ಮಾತನ್ನ ಮತ್ತೆ ಮತ್ತೆ ಹೇಳಬೇಕು. ಮತ್ತೆ ಮತ್ತೆ ಯಾಕೆ ಕೇಳಬೇಕು ಅಂದ್ರೆ ಮತ್ತೆ ಮತ್ತೆ ಬೇರೆ ಬೇರೆ ವಿಚಾರಗಳು ಬಂದಿರುತ್ತೆ, ಮತ್ತೆ ನಮ್ಮ ಮನಸ್ಸು ಮಲಿನಮಯವಾಗಿ ಬಿಡ್ತದೆ. ಅದಕ್ಕೋಸ್ಕರ ಮತ್ತೆ ಮತ್ತೆ ಪ್ರಾರ್ಥನೆ ಮಾಡ್ತಾ ಇರಬೇಕು. ಈ ರೀತಿಯಲ್ಲಿ ಪ್ರಾರ್ಥನೆಯ ಮೂಲಕ ಭಗವಂತನ ಕೃಪಾ ಪ್ರವಾಹವನ್ನು ನಮ್ಮ ಕಡೆಗೆ ಹರಿಸಿಕೊಂಡು ನಮ್ಮ ಅಂತರವನ್ನು ಶುದ್ಧ ಮಾಡಿಕೊಳ್ಬೇಕು. ಈ ರೀತಿಯಲ್ಲಿ ನಾವು ಪಾವನರಾಗಬೇಕು ಅಂತ ಶ್ರೀರಾಮಕೃಷ್ಣ ಆ ವಾಣಿಯನ್ನು ಹೇಳಿ, ಆ ಶ್ರೀರಾಮಕೃಷ್ಣ ವಾಣಿ ನಮ್ಮೆಲ್ಲರೂ ನಾವು ಪಾವನರನ್ನಾಗಿಸಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಇಂದಿನ ಉಪನ್ಯಾಸವನ್ನು ಮುಗಿಸ್ತೇನೆ. ಮುಂದಿನ ದಿನ ಶ್ರೀರಾಮಕೃಷ್ಣರ ಕೃಪೆಯಿಂದ ಮುಂದಿನ ಶನಿವಾರ ಮುಂದುವರಿಸ್ತೇನೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷರ ಸರ್ವಯಜ್ಞೇಶ್ವರೋ ಹರಿ ತಸ್ಮಿನ್ ಸ್ತುಷ್ಟೇ ಜಗತ್ ತುಷ್ಟಂ ಪ್ರೇಣಿತೇ ಪ್ರೇಣಿತಂ ಜಗತ್. ಹರಿ ಓಂ.